ಅವಾಗ ಇರುವಂತಹ 5 ಎಕರೆ ಪ್ರದೇಶದಲ್ಲಿ ಮೊದಲಿನಿಂದಲೂ ಒಂದು ಪ್ರಯೋಗಶೀಲರಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಹಲವಾರು ಪ್ರಥಮಗಳಿಗೆ ಅವರು ಕಾರಣರಾಗಿದ್ದಾರೆ ಅಂತ ಅವರ ಮಾತಲ್ಲೇ ನಮಗೆ ಗೊತ್ತಾಯಿತು. ತಂಬಾಕುನ ನಿರಂತರವಾಗಿ ಬೆಳೀತಾ ಇದ್ದಾರೆ, 2 ಬ್ಯಾರನ್ ಸಹ ಅವರು ಲೈಸೆನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಹತ್ತಿ, ಬಾಳೆ, ಕಬ್ಬು ಈ ರೀತಿಯ ಬೆಳೆಗಳಲ್ಲಿ ಅವರಿಗೆ ಅನುಭವ ಸಿಕ್ಕಿದೆ. ಕುಳೆಗೌಡರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ಸ್ವಾಮಿ. ಈಗ ನೀವು ದತ್ತುವಾಗಿ ಇವ್ರಿಗೆ ಬಂದ್ರಿ, 15 ವರ್ಷ ವಯಸ್ಸು, ಆಗ್ಲೂ ಇಷ್ಟ ಇತ್ತ ಭೂಮಿ? ಅವಾಗಲೂ ಇದಿಷ್ಟೇ ಭೂಮಿ ಇದ್ದದು. ಆದ್ರೆ ನಾವು ಬೆಳವಣಿಗೆ ಆಳು ಕಾಳು ಕಟ್ಕೊಂಡಿದ್ದನ್ನ ನಮ್ ಬೆಳೆದು ಪೂರಿ ಕೊಡೋದು ಕಂಬಳಿ ಕೊಡೋದು ಅಂತ ನಾವು ಆ ಆಳನೇ ಕಟ್ಕೊಂಡು ಯಾವಾಗ ಮಡ್ಕೊ ಬಂದು ಹತ್ತಿ ಬೆಳೆ, ರಾಗಿ ಬೆಳೆ, ಜೋಳ, ಮೊದಲೆಲ್ಲ ಕಬ್ಬು ತಿರುಗಿ ಬೆಳ್ಕೊ ಬಂದು ಅವಾಗೆಲ್ಲ 500, 1,000, 2,000 ಪತ್ತೆ ಅಪ್ಪ ಆಯ್ತು. ಒಂದು 3,000, 2,000 ನಿಂತ್ಕೊತ್ತು ಹತ್ತಿ ಬೆಳೆ. ಇವಾಗ ಅದೇ ರೇಟಲ್ಲಿ ಈ ಸರಿ ಏನೋ ಸ್ವಲ್ಪ ಯಾವ್ದೋ ಕಡ ಜಂಪ ಇಲ್ಲ ಅಂತೇಳಿ ಒಂದು 10,000 12,000 ಕಂಟ ಡೆವಲಪ್ ಬತ್ತು ಈ ಸಾರಿ. ನಾವು ಅದನ್ನ ಬಿಟ್ಟು ಸ್ವಲ್ಪ ತಂಬಾಕು ಬೆಳೆ ಬೆಳಿತೀವಿ. ಯಾಕಂದ್ರೆ ನಾವು ಎಲ್ಲ ಬೆಳೆ ಬೆಳೆದ್ರಿಂದ ಇಷ್ಟು ಹೇಳ್ತಾರೆ ನಿಮಗೆ. ಒಂದು ಎಲ್ಲ ಜಮೀನು ಇಷ್ಟು ಬೆಳತೀವಿ ಅಂತೇಳಿ ನಮ್ದು ಒಂದು 2 ಎಕರೆ ಭೂಮಿ ಅನುಭವ, ಒಂದು 2 ಎಕರೆ ಭೂಮಿ ಐತಿ. ಈಗ ಅದನ್ನ ನಾವು ಡಿವೈಡ್ ಆಗ್ಬಿಟ್ಟು ಈಗ ಬಾಂಬೆಯಿಂದ ನಾವು ಡಿವೈಡ್ ಆಗಿದ್ದೀವಿ. ಈಗ ಸ್ವಲ್ಪ ತಂಬಾಕು ಬೆಳತೀವಿ, ತಿರುಗಿ ಒಂದು ಹತ್ತಿ ಬೆಳತೀವಿ, ಅದು ಬಿಟ್ಟರೆ ರಾಗಿ, ಜೋಳ, ಮುಸಿನ ಜೋಳ ಇಷ್ಟೆಲ್ಲ ಬೆಳತೀವಿ. ಎಲ್ಲ ಆಳು ಕಾಳಲ್ಲಿ ಕಟ್ಟಿಕೊಂಡು ನಾವು ಕೆಲಸ ಮಾಡೋದು, ಕೂಲಿ ಕೊಡೋದು. ನಾವೇನಿನ್ನು ಗೇ ಕಾಯ್ತಾರೆ ವಯಸ್ಸಾದ್ಮೇಲೆ ಅವೆಲ್ಲ ನಾವೇ ಮಾಡ್ಕೊಬೋದು. ಆಳು ಕಾಳು ಕಟ್ಕೊಂಡು ಈಗ ನಾವೇ ಗೇದು ಕೂತ್ಕೊಂಡು ನಾಲ್ಕು ಕಟ್ಕೊಂಡು ಆರಂಭ ಮಾಡಿಸ್ಕೊಂಡು ಕಾಲ ಮಾಡ್ಕೊಂಡು ಹಿಂಗೆ ಹೋಯ್ತೀವಿ. ಈಗ 5 ಎಕರೆ ಪ್ರದೇಶ ಇದೆ. ಈಗ ಕಬ್ಬನ್ನ ನೀವೇ ಊರಿಗೆ ಮುಂಚೆ ಕಬ್ಬನ ಬೆಳೆ ಮಾಡಿದ್ರು ನಾವೇ ಬೋರ್ ಹಾಕ್ಸಿದ್ರು ಫಸ್ಟ್ ಊರಿಗೆ ಬೋರ್ ತಂದ್ರೆ ನಾವೇ ಸಹ ಬೆಳೆ ಇತ್ತಲ್ಲ ಬೋರ್ ಇತ್ತಲ್ಲ ಆಗ ತುಂಬಸುಗ ಟಿಸಿಯಿಂದ ಕಂಬ ಎಳಸ್ತು 28 ಕಂಬ ಸರಿಸ್ತಂದಾಗ. ಎಷ್ಟನೇ ವಯಸ್ಸು ಇದು? ಎಷ್ಟನೇ ಇಸ್ವಿನಲ್ಲಿ ಇದು? ಇದು ಎಷ್ಟನೇ ಅಂದ್ರೆ 20 ವರ್ಷ ಆಗಿತ್ತು ಸರ್. 20 ವರ್ಷ ಹಿಂದೆ? ಇಪ್ಪತ್ತು ವರ್ಷದಿಂದ ನಮ್ ದೀಪ ಬರೀ ಎಡೆ ವೈರ್ ಇದ್ದದ್ದು ನಮ್ಮೂರಿಗೆ. ಆ ಗ್ರಾಮದವ್ರು ಏನ್ ಮಾಡಿದ್ರು, ನಾವು ಸರ್ ಕೊಡ್ತೀವಿ ಅಲ್ಲಿಂದ ಟಿಸಿ ತಗೋಪ್ಪ ಅಂತ ಹೇಳಿ ಗ್ರಾಮ ಗಮನ ಕೊಟ್ರು. ಅಕ್ಕಪಕ್ಕದವರೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಈ ಭೂಮಿಯವರೆಲ್ಲ ಹೇಳಿದ್ರು ಒಂದು 10 ಜನ. ಆವಾಗ ನಾನು ಸ್ವಲ್ಪ ಕೈ ಹಾಕಿದ್ವಿ, ಮುಂದೆ ಓಡಾಡ್ತೀನಿ ಮತ್ತೆ ನಾನು ಇದ್ದೇವೆ ಅಂತ ಅಲ್ಲ, ಆದ್ರೆ ಮಾಡಾತ್ಮ ಆದ್ರೂ ನಿಮ್ಮ ಜೊತೆ ಸ್ವಲ್ಪ ಬೆಳೆದು ಸ್ವಲ್ಪ ಬುದ್ಧಿ ಕತ್ತಿದ್ವು. ಅದರಿಂದ ಸಹಾಯ ನಾವು ಇದ್ದೇ ಇಲ್ದಿರುವ ದೇವರ ಅನುಭವ ನಮ್ಮ ತಂದೆ ತಗೊಂಡು ಏನು ಅನುಭವ ಕೂಡ ಅದನ್ನ ನಡ್ಕೊಂಡು ಹೋದ್ವು ಬೆಳವಣಿಗೆ ಬಂದು. ಅದರಿಂದ ನಾನು ಖರ್ಚು ಮಾಡಿ ಅದೆಲ್ಲ ತಂದು ತಂದಾಗ ಹೆಚ್ಚೆಚ್ಚಿಗ ಬೋರ್ ಓಡಿಸ್ತು ನೀರು. ನೀರು ಬಂತು 4 ಬೋರ್ ಹೋದ್ ಸರ್, 4 ಬೋರ್ ಹೋಗಿ 5ನೇ ಬೋರ್ ನೀರು ಬಿತ್ತು. ಬೋರ್ ಬಂದ್ಮೇಲೆ ಕಬ್ಬನ್ ಬೆಳೆ ಮಾಡುದು. ಎಲ್ಲಿಂದ್ರಿ ಕಬ್ಬನ್ ಬಿತ್ತನೆ? ನಂದಿಗೌಡ ಇದು ಶುಗರ್ ಬೇಟ್ರಿ, ಅವ್ರು ಬಿತ್ತನೆ ಕೊಟ್ರು. ನಮ್ ಬೆಳೆ ಅದಕ್ಕಿಂತ ಮುಂಚೆ ಇಲ್ಲಿ ಯಾರು ಕಬ್ಬು ಬೆಳೀತಾ ಇರ್ಲಿಲ್ಲ, ಯಾರು ಬೆಳೀತಿದ್ರು ಫಸ್ಟ್ ಅವರೇ ಬಂದ್ರಿ ನಮ್ಮ ಏರಿಯಾ ಬಂದ್ರೆ ನೀರಿನ ಇಲ್ಲ ಅನುಕೂಲ ಇಲ್ಲ ಬೋರ್ ಇತ್ತಿಲ್ಲ ಸಾಗ ನೀರಾವರಿ ಮಾಡ್ಕೋತಿರು. ಈಚೆ ಬೋರ್ ಆದ್ಮೇಲೆ ಈಚೆ ಕಬ್ಬನ ಬೆಳೆ ಶುರುವಾಯ್ತು. ಅವಾಗ ನಾವು ಕಬ್ಬು ಹಾಕೊಂಡು ನಾವು 2 ವರ್ಷ ಕಬ್ಬು ಬೆಳೆದು ಕಬ್ಬು ಬೆಳತಾ ಬೆಳತಾ ಮಾಡ್ತು ಹಂದಿ ಹೊಟ್ಟ ಜಾಸ್ತಿ ಆಯ್ತು, ಕಬ್ಬು ಬೆಳೆಯಕಾಣಿಲ್ಲ ಯಾವ ಮೂಲ ಕೂಡ ಹಂದಿ ಜಾಸ್ತಿ. ಅದರಿಂದ ಕ್ಯಾನ್ಸಲ್ ಮಾಡ್ಬಿಟ್ಟು ಹತ್ತಿ ಬೇಡ, ರಾಗಿ ಬೇಡ, ಮುಸಿನ ಜೋಳ. ಅದನ್ನ ಮುಸಿನ ಜೋಳ ಹೆಚ್ಚಿಗೆ ಹಾಕಲ್ಲ, ಹತ್ತಿಗಳು ಜಾಸ್ತಿ, ಹಂದಿಗಳು ಜಾಸ್ತಿ. ಅದು ಆದಷ್ಟು ಕಾಯ್ಬೇಕು, ಆಗಲು ಬೆಳೆ ನಿದ್ದಿಗಟ್ಟು ಕಾಯ್ಬೇಕು, ಅದಷ್ಟು ಬೆಳಬಹುದು. ಹಂಗ್ ಮಾಡ್ಕೊಂಡು ಸ್ವಲ್ಪ ತಂಬಾಕು ಬೆಳೆ ಹಾಕೊಂಡು ಅದು ಹಂದಿ ತಿನ್ನಲ್ಲ ಆನೆ ತಿನ್ನಲ್ಲ ಇರೋದೇನೋ ಒಂದು ಅಷ್ಟು ಮಾಡ್ಕೊಂಡ್ಬಿಟ್ಟು ತಂಬಾಕು ಹಾಕೊಂಡು ಈಗಲೂ ನಾವು ಸರ್ ತಂಬಾಕು ಹಾಕ್ತೀವಿ, ಸರ್ ಹತ್ತಿ ಬೆಳೆ ಬೆಳ್ತಾವೆ, ಮುಸಿನ ಜೋಳ ಹಾಕ್ತೀವಿ. ಇರೋಷ್ಟು ಇನ್ನೇನೋ ಒಂದು ನಮ್ಮ ರೈತರಿಗೆ ಏನು ಹೊಟ್ಟೆ ಜೀವನ ಮಾಡ್ಬೇಕಂತ ಅದನ್ನ ಬೆಳ್ಕೊಂಡು ದಾರಿ ಮಾಡ್ತೀವಿ. ಈಗ ನಿಮ್ ಪಾಲ್ಗೊಂದು 5 ಎಕರೆ ಉಳಿದಿದೆ ಈಗ ಅಲ್ವಾ? ಈ ಪ್ರದೇಶದಲ್ಲಿ ನೀವು ಹತ್ತಿ ಏನು ಬೆಳಿತಿದ್ರಿ, ಕಬ್ಬು ಬೆಳೆದಿದ್ದೀರಿ, ಬಾಳೆನೂ ಬೆಳಿತಿದ್ದೀರಿ ಅಂತಂದ್ರಿ. ಕಬ್ಬನ್ ಬೆಳೆ ಒಂದಿಷ್ಟು ಆಗ ಒಂದಿಷ್ಟು ಕಾಸು ಬಂತ? ಅವಾಗ ಸಹ ಕಬ್ಬನ್ ಬೆಳೆದ್ರೆ ಅವಾಗ 600 ರೂಪಾಯಿ ಟನ್ಗೆ, ಬರೀ 600 ಅವಾಗ. ಇವಾಗ 3,000 ರೂಪಾಯಿ ಅಂತ ಹೇಳ್ತಾರ, ಬಂದ ಪ್ಯಾರೆಟರ್ ಬಂದ ಒತ್ತಾಯ ಮಾಡ್ತಾರ. ಕಬ್ಬನ್ ಬೆಳೆ ಬ್ಯಾಂಡಿಗೌಡ್ರೆ ಫಸ್ಟ್ ನೀವು ಮಾಡಿದವ್ರು ಮಾಡಿ ಅಂತ ಒತ್ತಾಯ ಮಾಡ್ತಾರ. ನಾವು ಮಾಡ್ತೀವಿ ಅಂತ ಹೇಳಿ ಹಂದಿ ಬರ್ತಾ ಆಗಲ್ಲ ಸರ್ ಅಂತ ನಾವು ಹೇಳಿದ್ವಿ, ದೂರು ಕೊಟ್ಟು. ಅವ್ರು ಔಷಧಿ ಯಾವ್ದೋ ಔಷಧಿ ಕೊಡ್ತೀವಿ, ಹಂದಿ ತಿನ್ಬಾರ್ದ ಮಾಡಿ ಅಂತೇಳಿ ಹೇಳಿದ್ರು. ನಾವಿನ್ನೂ ಕಲ್ಕಂಬ ತಂತಿಗಳೇನು ಮಾಡಿಲ್ಲ, ಮಾಡ್ಸೋ ಸ್ವಲ್ಪ ಲೋನ್ ಪತ್ತಕ ಮಾಡ್ಸೋ ಏನು ಮಾಡೋ ಹಂದಿ ಹೊಡೆದ ಹಿಂಸ ಅಂತ ಹೇಳಿ ನಿಲ್ಸಿದೀವಿ, ಇನ್ನೂ ಮಾಡಿಲ್ಲ. ಅವ್ರು ಈಗಲೂ ಒತ್ತೆ ಮಾಡ್ತಾರ ಕಬ್ಬನ ಪ್ಯಾರೆಟರು, ಫಸ್ಟ್ ನೀವು ಮಾಡಿದ್ರಲ್ಲ ಗೌಡ್ರೆ ನೀವು ಮಾಡಿ. ಎಷ್ಟು ಇಳುವರಿ ಬಂದಿತ್ತು ಗೌಡ್ರೆ? ನಾವು ಫಸ್ಟ್ ಮಾಡಿದಾಗ ನಮ್ಗೆ ಹೆಚ್ಚು 50 ಟನ್ ಬಂದಿತ್ತು ಸರ್, 1 ಎಕರೆಗೆ 50. ಅದು 3 ಎಕರೆ 3 ಎಕರೆಗೆ 50 ಅಂದ್ರೆ 150 ಟನ್ನು 140 ಬಂದಿತ್ತು. ಎರಡನೇ ಬೆಳೆ ಕಮ್ಮಿ ಬಂತು. ಮೊದಲನೇ ಬೆಳೆ 140 ಬಂದಿತ್ತು. ಎರಡನೇದು ಕೂಳೆ, ಕೂಳೆ ಅದು ಎರಡನೇದು ಕಮ್ಮಿ ಬಂತು. 110 170 ಬಂದಿತ್ತು. ಎಷ್ಟು ಕೂಳೆ ಮಾಡ್ಕೊಂಡ್ರಿ? ಎರಡನೇ ಕೂಳೆ ಮಾಡ್ಬಿಟ್ಟು ಮೂರಕ್ಕೆ ಮಾಡಕ್ ಆಗಿಲ್ಲ. ಮೂರು ಗಣ ಬೆಳಬೇಕು ಅಂದ್ಬಿಟ್ಟು ಎಡಕ್ಕೆ ಖರ್ಚು ಜಾಸ್ತಿ ಬೆಳೆತ ಅಂದ್ಬಿಟ್ಟು ನಾವು ಎಡಕ್ಕೆ ಕೂಳೆ ಮಾಡ್ಬಿಟ್ಟು ಸರ್. ಕಬ್ಬನ್ನು 3 ವರ್ಷ ಬೆಳೆದು ನಿಲ್ಲಿಸ್ಬಿಟ್ಟು ಸ್ವಲ್ಪ ಭಾಳ ಹಾಕಿದ್ನು. ಏಲಕ್ಕಿ ಬೆಳೆ ಒಂದು 4 ಎಕರೆ ಇದೀವರೆಗೂ ಏಲಕ್ಕಿ ಹಾಕಿದ್ದು. ಅದು ರೈಟು ಬೆಳೆ ಬತ್ತು ರೇಷಕ್ನಿಲ್ಲ. 10 ರೂಪಾಯಿಂದ 20 ರೂಪಾಯಿ ನಡೀತಿತ್ತು, 30 ನಡೀತಿತ್ತು. ಅದನ್ನ ಬಿಟ್ಟು 15 ಬಂದಿತ್ತು ಗೊತ್ತು. 15 10 ಬತ್ತು ತರವರೆ ಕಾಯಿ ತರ ಮಾಡಿ ನಮಗೆ ಕಮ್ಮಿ ಆಯಿತು. ಬೆಳೆದಷ್ಟು ಬೆಳೆದು ಇನ್ನೇ ಮಾಡಕ್ಕಂದ್ಬಿಟ್ಟು ಕೊಟ್ಟಷ್ಟು ತಗೊಂಡು ಅದಕ್ಕೆ ಕೂಳ ಮಾಡಿದ್ವು. ಪುನಃ ಹತ್ತಿ ಹಾಕೊಂಡು ಹತ್ತಿ ಬೆಳೆದು ತಿರ್ಗಾ ನಮ್ಮ ಯಾರು ಗೌರ್ಮೆಂಟ್ ಮತ್ತೆ ಮುಸುನ್ ಜೋಳ ಬಿತ್ತನೆ ಕೊಡ್ತೀವಿ ಮಾಡಿ ಕೊಡು ಅಂತೇಳಿ ನಮ್ಗೆ ಬಿತ್ತನೆ ತಂದು ಕೊಟ್ಟರು. ಅದೊಂದು ವರ್ಷ ಮುಸುನ್ ಜೋಳ ಬೆಳೆದು ಅದು ಪರವಾಗಿ ಇಳುವರಿ ಬಂದಿತ್ತು. ಅವರೇ ತಗೊಂಡೋಗಿರೋದನ್ನ ಒಂದ್ಸ ಆಲ್ನೇ ಡೇರಿಯಿಂದ ಬಿಳಿ ಜೋಳ ಕೊಟ್ರು ನಮ್ಗೆ. ನಿಮ್ಮ ಇಳುವರಿ ನೋಡೋ ಯಾವ ಥರ ಬೆಳೆದ್ರಿ ಅಂತೇಳಿ ಮೈಸೂರಿಂದ ಕೊಟ್ಟು ಆಲ್ನೇ ಡೇರಿಯಿಂದ ಅದನ್ನ ಮುಸುನ್ ಬಿಳಿ ಜೋಳ ಹಾಕಿದ್ದು ಅದು ಇಳುವರಿ ಬಂದಿತ್ತು. ಅದರಿಂದ ಬೆಳ್ಕೊಂಬಂದು ಇವಾಗೆಲ್ಲ ಹಸುನ ನಾವು ಯಾವ ಮಡಿಗಿಲ್ಲ. ಒಂದ್ ಹೊಸ ಮನೆ ಮಟ್ಕೊಂಡಿದೀವಿ, ಹಾಲು ಸ್ವಲ್ಪ ಕೊಟ್ಕೊತೀವಿ, ಸ್ವಲ್ಪ ಮನೆ ಮಡ್ಕೊತೀವಿ. ನಾವು ಯಾವ ಹಸು ಮಡಿಗಿಲ್ಲ. ಇವೆಲ್ಲ ಆರಂಭ. ಇವೆಲ್ಲನೂ ಸ್ವಲ್ಪ ನೋಡ್ಕೊಂಡು ಇನ್ನು ಹೆಚ್ಚಿಗೆ ವರ್ಮನೆ ಇದು ಮಾಡೋದು ಬೇಡ, ಆರಾಮ್ಸಾರ ಮಾಡ್ಕೊಡೋ ಅಂತ ಮನವಿ ಕಾಲ ಕಾಲ ನೋಡ್ತೀವಿ ಮಾಡ್ಕೊಂಡಿದ್ವಿ. ಎಷ್ಟು ಜನ ಇದ್ರಿ ಮನೇಲಿ ಕೊಡ್ರೆ? ನಮ್ಮ ಮನೇಲಿ ಅದೇ ನಮ್ಮ ಹೆಂಗಸರು, ನಮ್ಮ ಮಗ, ನಮ್ಮ ಸೊಸೆ. ಮಗನು ಕೃಷಿ ಮಾಡ್ತಾರೆ? ಮಗನು ಅದೇ ಇದರಲ್ಲಿ ಕೆಲ್ಸಕ್ಕೆ ಹೋಯ್ತವ್ರ. ಈಗ ಕೃಷಿ ಮಾಡಬೇಕು ಮಾಡ್ತಿರೋದು. ಆಮೇಲೆ ಒಂದಿಷ್ಟು ಗದ್ದ ಮಾಡ್ಕೊಂಡಿದೀವಿ ಗುತ್ತಿಗೆ ಬೇರೆಯವ್ರದ್ದು. ಅಲ್ಲೇನ್ ಬೆಳಿತೀರಿ? ಅದು ಬತ್ತೆ, ಜೀವನಕ್ಕೆ ಆಗ್ಬೇಕಲ್ವ, ಅದು ಬತ್ತೆ ಬೆಳಿತೀವಿ ಸರ್. ಅದ್ ಬಿಟ್ರೆ ಎಲ್ಲಾ ತರದಲ್ಲಿ ಏನೋ ಒಂದು ನಂಬಿಕೆ ಮೇಲೆ ಅವರು ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ ಬೆಳೆದಂತ ರೈತರಲ್ಲಿ ನಮ್ಗೆ ಕೆಲವು ಮೋಸ ಆಯ್ತು. ಏನ್ ಮೋಸ ಆಯ್ತು ಅಂದ್ರೆ ರೇಟ್ ಸಿಕ್ಕಲ್ಲ. ಏನ್ ಮೋಸ ಅಂದ್ರೆ ತಿನ್ಕತ್ತಾರ ಅಂತಲ್ಲ, ನಮ್ಗೆ ರೇಟ್ ಸಿಕ್ಕಲ್ಲ. ನಾವು ಬೆಳೆದೇ ಒಂದು, ಅವ್ರು ಕೊಡದೆ ಒಂದು. ನಾವು ತಗೋದ್ ಪದ ಇದು ಸರಾಗಿಲ್ಲ, ಅದು ಹೋದ ಮಾಸಾಣ್ಕೋದ್ ಹೆಣ ಅಂತಲ್ಲ, ಹಂಗ ಸುಟ್ಟಬಿಟ್ಟು ಹೊಟ್ಟಿ ಬತ್ತೀವಿ. ಇದಿಷ್ಟೇ ಗೋಳದ ಅಷ್ಟೇ, ಏನೂ ಇಲ್ಲ. ರೈತನ ಗೋಳ ಇಷ್ಟೇ ನಮ್ಗೆ ಬಂದಿರೋದು. ಒಂದ್ ಎರಡು 500 ರೂಪಾಯಿ ಕೂಲಿ ಕೊಡ್ಬೇಕು. ಮೊದಲು 200 ರೂಪಾಯಿ ಇತ್ತು, 300 ಇತ್ತು. ಒಂದೇಂಡೊಳಗೆ 300 ರೂಪಾಯಿ ಕೂಲಿ ಕೊಡ್ಬೇಕು. ಗಂಟೆಗೆ 500 ರೂಪಾಯಿ ಬರಲ್ಲ, ಅವ್ರಿಗೆ ಕೊಡ್ಲೇಬೇಕು. ನಾವು ಗೇಯವರು ಗೇಯಲೇಬೇಕು, ಅವ್ರು ಕೊಡಿದ್ರು ಅವ್ರು ಮಾಡ್ಲೇಬೇಕು. ಇಷ್ಟೆಲ್ಲ ಅನುಭವದಲ್ಲಿ ನೊಂದು ಅವತ್ತಿಂದ ಮಾಡ್ಕೊ ಬರ್ತೀವಿ ಸರ್. ನಾವ್ ಏನಾದ್ರೂ ರೈತ ಅಂದ್ರೆ ಇರೋಷ್ಟು ನಾವು ಮಾಡ್ಕೊಂಡು ಬೆಳವಣಿಗೆ ಬೆಳ್ಕೊಂಡು ಅನ್ನ ಅಥವಾ ಅಂಬ್ರೆ ಕುಡ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಉದ್ದೇಶದಲ್ಲಿ ನಾವು ನಿಮ್ಗ ಕಾಲ ಕಾಮ ಮಾಡ್ತೀವಿ. ಈಗ ನೀವು ಹೇಳದ್ ನೋಡಿದ್ರೆ ಯಶಸ್ವಿಯಾಗಿ ಬೆಳೆನ ನೀವು ಬೆಳೆದ್ರಿ, ಕಬ್ಬನ್ ಬೆಳೆದ್ರಿ, ಬಾಳೆ ಬೆಳೆದ್ರಿ, ತಂಬಾಕ್ ಬೆಳೆದ್ರಿ, ಹತ್ತಿ ಬೆಳೆದ್ರಿ, ಈ ತರ ಬದಲಾವಣೆಗಳನ್ನ ಮಾಡ್ತಾ ಹೋದ್ರಿ. ಒಂದರಿಂದ ಒಂದಕ್ಕೆ ಬದಲಾವಣೆ ಮಾಡ್ಕೊಂಡು ಹೋದ್ರಿ. ಹತ್ತಿ ಬೆಳೆಸ ಅವಾಗ 600 ರೂಪಾಯಿ 300 ರೂಪಾಯಿ ಹತ್ತಿ ಬೆಳೆಸ. ಅವಾಗ ಬೆಳೆದ ಫಸ್ಟ್ ಅವಾಗ ನಾವು 20 ಇದ್ರು ಒಟ್ಟಿ ಬಾ ಇದ್ ಎಲ್ಲ ಒಟ್ಟಿಗೆ 20 ಆಸ್ತಿ ಇತ್ತು. ಅವಾಗ ನಾನು ಒಬ್ಬನ ದೊಡ್ಡ ಹತ್ತಿ ಬೆಳತಿದ್ವಿ. ಅವಾಗ ಬರೀ 300 ರೂಪಾಯಿ ಕ್ವಿಂಟಲ್, 400 ರೂಪಾಯಿ ಅಲ್ಲದ ಅಲ್ಲಿ ಯಾರು ಅಷ್ಟೇ. ನಾವೇನು ಮುಂದೆ ಸಂಪರ್ಕ ಕೈಸ್ ಕೈಯಿಲ್ಲ. ಬಂದ ಆಳು ಮನೆಯವರ ಇಷ್ಟು ಮಾಡ್ಕೊಂಡು ಹೋದ್ ಏನು ಉಳಿತಾಯ ಮಾಡಿಲ್ಲ. ಈಗ ಸ್ವಲ್ಪ ರೇಟ್ ಸಿಕ್ಕೋದ್ರಿಂದ ಇವತ್ತೊಂದು 10 ಕ್ವಿಂಟಲ್ ಬೆಳೆತವಕ 5 ಕ್ವಿಂಟಲ್ ಬೆಳಬಹುದು. 5 ಬೆಳೆ ಬೆಳತಾನ, 2 ಬೆಳೆ ಬೆಳತಾನ. ಅದು ಕೈಯಲ್ಲಿ ಅವ್ನು ಏನ್ ಗೊಬ್ಬರ ಔಷಧಿ ಹಾಕೊಂಡು ಏನ್ ಸಹಕಾರ ಮಾಡಿರ್ತಾನ ಅದನ್ನ ಇತ್ತ ಔಷಧಿ ಗೊಬ್ಬರ ಕೊಡೋಣ ಹಚ್ಚಿ ಬೆಳೆ ಅವನಿಗೆ ಒಂದು 10 ಕ್ವಿಂಟಲ್ ಬೆಳಬಹುದು. ಎಕರೆಗೆ 10 ಕ್ವಿಂಟಲ್ ಬೆಳೆಯಕ್ಕಾಗಲ್ಲ, 8 ಗ್ಯಾರಂಟಿ ಬೆಳಬಹುದು. ಇವತ್ತು ಮಾಡ್ತಾಳೆ ಸಹಕಾರ ದನ ಗೊಬ್ಬರ ಇಳುವರಿ ಕೊಡುತ್ತ. ದನ ಗೊಬ್ಬರ ಇಳುವರಿ ಕೊಡ್ತಾದ್ರೆ ನಿಧಾನ ಕೊಡ್ತಾ ಅದು. ಗೌರ್ಮೆಂಟ್ ಗೊಬ್ಬರ ಜದ್ದು ಕೊಡುತ್ತ. ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಕಾಶಿಕ್ಕೋದು, ದನ ಗೊಬ್ಬರ ನಿಧಾನ ಕೊಡ್ತದು. ದನ ಗೊಬ್ಬರ ಹಾಕಿದ್ರೆ ಅತ್ತಿ ಒಳ್ಳೆ ಇಳುವರಿ ಬತ್ತ. ಗೌರ್ಮೆಂಟ್ ಗೊಬ್ಬರ ಕೊಡಲಿ ಅತ್ತಿ ಇಳುವರಿ ಹೆಚ್ಚಿಗೆ ಬರಲ್ಲ, ಆದ್ರೆ ಜದ್ದು ಪರಡಿಗೆ ಬತ್ತದು. ಈಗ ನೀವು ಊರಿಗೆ ಬಂದಾಗ ಇದೇ ಭೂಮಿ ಇತ್ತು, ಆಗ ಏನೆಲ್ಲ ಬೆಳೆ ಇತ್ತು? ಅವಾಗ ಸರ್ ಫಸ್ಟ್ ಬರ್ರಿ ರಾಗಿಯಾಗ ಜೋಳ, ಅವಾಗ ಒಂದೇ ನಂಬರ್ ಜೋಳ ಅಂತ ಬರ್ತಿತ್ತು. ಇವ್ರಿಗೆ ಬಂದಾಗ ಫಸ್ಟ್ ಒಂದೇ ನಂಬರ್ ಜೋಳ ಅಂತ ಬರ್ತದು ಜನಪ ಪಾಟಿ. ಅವಾಗ ನಾನು 20 ಅಷ್ಟಾಗ ಒಟ್ಟಿಗೆ ಮಾಡ್ತೀವಿ. ನಾವು ನಮ್ಮ ಹುಡುಗ ಚಿಕ್ಕವನು ಸಣ್ಣವನು ಎಲ್ಲ ಆಳ್ಕೊಂಡು ಒಟ್ಟಿಗೆ ಮಾಡ್ತೀವಿ. ಅವಾಗ ನಾನೇ 200 ಮೂಟ ಜೋಳ ಬೆಳೆದಿ ಎಲ್ಲ ಜಮೀನಿದ್ವಿ. ಆಗ ಬರೀ ಜೋಳ ಹಾಕ್ತಿದ್ದು 20 20 200 ಮೂಟ ಜೋಳ ಬರೀ 60 ರೂಪಾಯಿ ರೇಟ್ ಕೊಟ್ಟು. ಆಮೇಲೆ ಆಗತ್ತು ಭೂಮಿ ಅದೇ ಭೂಮಿ ಇರೋದು, ಇವತ್ತು ಅದೇ ಭೂಮಿ, ಅದೇ ಇವತ್ತು ಭೂಮಿ ಅದೇ ಭೂಮಿ ಆದ್ರೆ ಈಗ ಇಳುವರಿ ಕಮ್ಮಿ ಆಯ್ತು, ರೇಟ್ ಮುಂತ್ಕೋಯ್ತದ. ಅದೇ ಯಾಕಂಗಾಯ್ತು ಅಂತಿರೋದು ಅದೇ ಅವಾಗ ಅಂದ್ರೆ ಪ್ರಚರಣ ಅದು ಹೆಚ್ಚಿಗೆ ಇಲ್ಲ. ಜೋಳ ಅಲ್ಲಿ ಇನ್ನೊಂದಲ್ಲಿ ಹೊರಗಡೆ ಇತ್ತಿಲ್ಲ, ಈಗ ಎಲ್ಲ ಹೊರಗಡೆ ದೇಶ ಹೋದ್ರಿಂದ ಸ್ವಲ್ಪ ರೇಟ್ ಜಂಪ್ ಆಯ್ತು. ಈಗ ಹತ್ತಿ ಬೆಳಾಲಿ, ರಾಗಿ ಬೆಳಾಲಿ, ಹೊರಗಡೆ ಹೋಯ್ತಾರಿಂದ ಸ್ವಲ್ಪ ಜಂಪ್ ಆಯ್ತು. ಅವಾಗ ಅಲ್ಲಿ ಬೆಳೆದು ಅಲ್ಲೇ ಮಾಡೋದ್ರಿಂದ ರೇಟ್ ಸಿಕ್ತಿತ್ತಿಲ್ಲ. ಹಂಗಲ್ಲ, ಈಗ ಆಮೇಲೆ ಮೊದಲು ನೀರಾವರಿ ಇರ್ಲಿಲ್ಲ. ನೀರಾವರಿ ಇಲ್ಲ, ಒಂದು ಬೋರ್ ಹಾಕ್ಸಿದ್ರಿ. ನೀರಾವರಿ ಇಲ್ಲ, ನೀರಾವರಿ ಇತ್ತಿಲ್ಲ ಅವಾಗ, ಏನಿಲ್ಲ ಬೆಜ್ಜಳು. ಈಗ ನೀರಾವರಿ ಆಗ್ತಾವ್ರಿಂದ ಹೆಚ್ಚಿಗೆ ಹತ್ತಿ ಬೆಳೆ, ರಾಗಿ ಬೆಳೆ, ಜೋಳ, ಉಸನ್ ಜೋಳೆ ಕಬ್ಬು ಬಾಳೆ ತಂಬಾಕು ಇಷ್ಟೆಲ್ಲ ಈ ನೀರಾವರಿ ಆದ್ಮೇಲೆ ಬೆಳೆಯಕ್ ಶುರು ಮಾಡಿದ್ವಿ ಸರ್. ಈಗ ಈಗ ಕಬ್ಬನ್ ಬೆಳೆ ಅಂತೂ ಹೆಂಗ್ ಬೆಳೆದ್ರಿ ಅಂತ ನೀವ್ ಹೇಳಿದ್ರಿ. ಆಮೇಲೆ ಕಬ್ಬನ್ ಏನೇ ಬೆಳೆದ ಫಸ್ಟ್ ಬೆಳೆದ್ರೆ 50 ಅಂದ್ರೆ 50 ಟನ್ ಬೆಳೆದಿದ್ವಿ ಸರ್. ಅವಾಗ ಅದನ್ನ ಈ ಅಂದಿ ಕಷ್ಟಪಟ್ಟು ಗೊಬ್ಬರ ಕೊಡಕ ಬೆಳೆದು ರೇಟ್ ಸಿಕ್ನಿಲ್ಲ ಬೆಳವಣಿಗೆ ಬೆಳೆದ ಹೊಚ್ಚಗಡೆಗೆ ಒಂದು ಗೊನೆ 5 ಕೆಜಿ 10 ಕೆಜಿ 12 ಕೆಜಿ 15 ಕೆಜಿ ಈ ತರ ಗೊನೆ ಬೆಳೆದು ಆದ್ರೆ ರೇಟ್ ಇಲ್ಲ. ರೇಟ್ ಕೊನೆ 3 ರೂಪಾಯಿ 4 ರೂಪಾಯಿ ಕೊಟ್ಟು ರೇಟ್ ಸಿಕ್ನಿಲ್ಲ. ನಾವು ರೇಟ್ ಸಿಕ್ಕೊಂಡ್ ಏನ್ ಮಾಡಿದ್ವಿ ಆದಷ್ಟು ಅಂದ್ಬಿಟ್ಟು ಅದನ್ನ ಕಮ್ಮಿ ಮಾಡ್ಕೊಂಡು ಬಾಳ ನೆನೆಸ್ಬಿಟ್ಟು ಈ ವರ್ಷ ತಂಬಾಕು ಬೆಳಕನು ತಂಬಾಕು ಬೆಳೆಯಲ್ಲಿ ಸರಿ ರೇಟು 200 ರೂಪಾಯಿ ಕೆಜಿ 200 ರೂಪಾಯಿ ಕೊಟ್ಟಿದ್ರು 100 ಎತ್ತಿಗೂ ಕೊಟ್ಟು 120 ಕೊಟ್ಟು ಕೆಲವು ಜನ ಮಾಡ್ತಾರೆ ರೋಸ್ ಬಿಡಿ ತಂಬಾಕು ಬೆಳೆ ಕಳ್ಸಿ ಜಾಸ್ತಿ ಬಿಟ್ಬಿಡಪ್ಪ ಮಾಡ್ತೇವೆ ಬಂದ್ಬಿಡ್ರಿ. ಈಗ ನಾವೇನಂದ್ರೆ ಈಗ ತಂಬಾಕು ಬೆಳೆ ಅಂದ್ರೆ ಕಾಡು ಮಾರಿಸ್ಬಿಟ್ಟು ಬೆಲೆ ಕಟ್ಕೊಂಡಿದ್ವಲ್ಲ ಬಂದಷ್ಟು ಬರಲಿ ಏನ್ ಮಾಡೋದು ಅಂದ್ಬಿಟ್ಟು ಕಾಲ ಕಳ್ಕೊಂಡು ಹೋಯ್ತಾ ಇದ್ದು. ಅದಕ್ಕೆ ಈಗ ನಿಮ್ಮಂತವ್ರು ಹೇಳಿದ್ರು ಕಾಡಿಗೆಲ್ಲ ಕಮಿಷನ್ ಬಿಟ್ಟು ಬಿಟ್ಟು ಯಾಕಪ್ಪ ಆಳ್ಬೋದೆ ಒಂದ್ ದೇಶ ತಕೊಂಬ್ರೆ ಹೆಂಗಾರ ನೆಮ್ಮದಿ ನಿಮ್ಗೆ ಹೆಸರು ಹಾಕೊಂಡು ದುಡ್ಡು ಬತ್ತಲ್ಲ ನೆಮ್ಮದಿ ಕಮಿಷನ್ ಹುಡ್ಕತ್ತ ಅಂತ ಹೇಳಿ ನಿಮ್ಮಂತರ ಸಹಾಯ ಮಾಡಿದ್ರು. ಅದರಂತ ಒಂದು ಸಿಂಗಲ್ ಲೇಸ್ ತಗೊಂಡು ಸರ್ ಅದರಲ್ಲಿ ಈಗ ಅದರಲ್ಲಿ ಸ್ವಲ್ಪ ಹೆಚ್ಚಿಗೆ ಹಾಕಲ್ಲ ಸ್ವಲ್ಪ ತಗೋತೀವಿ ಸ್ವಲ್ಪ ಹಾಕ್ತೀವಿ ಬಾಕಿದೆಲ್ಲ ಹತ್ತಿ ಬೇಡ ಮುಸನ್ ಜೋಳ ಇದೇ ಬೆಳ್ಕೊಂಡು ನಿಮ್ಮ ಬೇರೆ ಆಗೋಷ್ಟು ನೀವು ಬೆಳಿತೀರಿ ನಮ್ದು ಆಗೋಷ್ಟು ಬೆಳ್ಕೊತೀವಿ ಸರ್. ಹೆಂಗೆ ಹೇಳಿ ಒಳ್ಳೆ ರೇಟ್ ಸಿಗ್ಬೇಕಾದ್ರೆ ಹೆಂಗೆ ರೇಟ್ ಸಿಗಾರೆ ಬೆಳೆಯಲ್ಲಿ ನಾವು ಗಮನಿಸ್ಬೇಕು. ತಂಬಾಕು ಆದ್ರೆ ಐಟಿಸ್ ಅವರು ಏನ್ ಹೇಳ್ತಾರೆ ಸಹ ಇಲ್ಲಿ ಒಂಥರ ಅದ್ರ ದೇಶ ಆ ಕಡೆ ಒಂದು ಕೊಡ್ತಾರೆ ಆಂಧ್ರದಲ್ಲಿ ಒಂಥರ ಕೊಡಿರ್ತಾರ ನಮ್ಮ ಕಡೆ ಒಂದ್ ಕಡೆ ನಾವು 120 ರೂಪಾಯಿಂದ ಕೊಟ್ಟು ಕೊನೆ 200 196 ಹೋಯ್ತು. ಹಂಗಲ್ಲ ಗುಣಮಟ್ಟ ಹೆಂಗೆ ನಾವು ಏನೆಲ್ಲ ಪರೀಕ್ಷೆ ಮಾಡ್ತಾರ ಅಲ್ಲೆಲ್ಲ ಗುಣಮಟ್ಟ ಏನ್ ಮಾಡಾಗಿಲ್ಲ ಅದಕ್ಕೆ ಸೊಸಿ ಹೋಯ್ತೀವಿ ಬೀಜ ಕೊಡ್ತಾರೆ 400 ರೂಪಾಯಿ ಒಂದು ಗ್ರಾಮ್ ಅಂದ್ರೆ 2 ಗ್ರಾಮ್ ಬರ್ಬೋದು 400 ರೂಪಾಯಿ ಒಂದು ಪ್ಯಾಕೆಟು ಅದ ತಂದು ಬೀಜ ಹೋಯ್ತೀವಿ. ಬೀಜ ಹೋದ್ಮೇಲೆ ಅದನ್ನ ಸೊಸಿ 25 ಜನ ಒಂದು ತಿಂಗಳ ಗಂಟ ಕಾಪಾಡ್ತೀವಿ ನೀರು ಹಾಕ್ತೀವಿ. ನೀರಿಗೆ ಸೊಸಿ ಎದ್ದಾಗ ಟ್ರೈ ಅಂತ ಕೊಡ್ತಾರೆ ಗೊಬ್ಬರ ಟ್ರೈ ಗೊಬ್ಬರ ಅಂತ ಬರುತ್ತೆ ಅದು ಇದ್ರದ್ದು ಖುಷಿಯಲ್ಲಿ ಟ್ರೈ ಗೊಬ್ಬರ ತರ್ತೀವಿ ಅದನ್ನ ಪ್ಯಾಕ್ ಮಾಡಿ ಅದನ್ನ ಸೊಸಿ ನಾಟಿ ಮಾಡಿ ಅದು ಒಂದು 25 ಜನ 30 ದಿನ ಕೆಂದಿಸಿ ಪೈರು ಬಂದಾಗ ಆಗ ಒಂದು ತಿಂಗಳ ಮೇಲೆ ತಗೊ ಭೂಮಿ ನೆಡ್ತೀವಿ. ಭೂಮಿಗೆ ನೆಟ್ಟು ನೀರಾವರಿ ಮಳೆ ಆದ್ರೆ ಪರವಾಗಿಲ್ಲ ಅಂತ ನೀರಾವರಿ ಆಯ್ಸ್ಕೊಂಡು ಭೂಮಿ ನೆಡಬೇಕು. ಅದು ನೀರಾವರಿ ಆಯ್ಸ್ಕೊಂಡು ಭೂಮಿ ನೆಟ್ಟು ಹಸಿರು ದುಂಬಿ ಅದು ಫಲವತ್ತ ಬಂದಾಗ ಪುನಃ ನಾವು ಒಂದು ತಿಂಗಳು ಒಳಗೆ ಅದಕ್ಕೆ 15 ಒಳಗೆ ಗೊಬ್ಬರ ಕೊಡಬೇಕು. ಏನು ಗೊಬ್ಬರ ಅದು DAP ಅಂತ ಬರುತ್ತೆ DAP ಪೊಟ್ಯಾಷಿಯಂ ಅಂತ ಬರುತ್ತೆ ಪುಡಿ ಅದಕ್ಕೆ ಒಂದು ಸಿಂಗಲ್ಗೆ 13 ಮೂಟೆ ಕೊಡ್ತಾರೆ ಅವರು. ನಾವೇ ಹೊರಗಡೆ ತಗೊಂಡ್ರೆ ನಾವೇ ತಗೋಬೋದು ಇಲ್ಲ ನಮ್ಮ ಅಲ್ಲಿಂದ ಕೊಡಿದ್ರೆ ಅವರೇ ಕೊಡ್ತಾರೆ. DAP ಒಂದು 3 ಮೂಟೆ ಕೊಡ್ತಾರೆ. ಆಮೇಲೆ CN ಅಂತ ಬರುತ್ತೆ CN 6 ಮೂಟೆ ಕೊಡ್ತಾರೆ. CN DAP ಕೊಟ್ಟರೆ ಗಿಡ ಫಲವತ್ತ ಬರೋದು. SOP ಕೆಂಚು ಬರುತ್ತೆ DAP ಕಪ್ಪು ಜಾಸ್ತಿ ಬರುತ್ತೆ CN ಕೊಟ್ಟರೆ ಇಳುವರಿ ಬರೋದು ಎಲ್ಲ ದಪ್ಪ ಆಗಿ ಸೊಪ್ಪು ಡೆವಲಪ್ಮೆಂಟ್ ಜ್ವರ ಬರ್ತದೆ. ಅದರಲ್ಲಿ ಸರಿಯಾಗಿ ಬೆಳೆದ್ರೆ 1000 ಕೆಜಿ 2000 ಕೆಜಿ ಈ ಕಟಾವ್ ಎಷ್ಟು ದಿನಕ್ಕೆ ಶುರು ಮಾಡ್ತೀರಿ? ಅದು 2 ತಿಂಗಳು ಶುರು ಆಯ್ತು ಸರ್. ಬೆಳೆದಂತ ಸಸಿ ಹಾಕೋದು 1 ತಿಂಗಳು 1.5 ತಿಂಗಳು ಶುರು ಆಯ್ತು. ಒಂದು ತಿಂಗಳು ಹತ್ತು ಬ್ಯಾರಲು ಅದು 5 ದಿನಕ್ಕೆ ಒಂದು ಬ್ಯಾರಲ್ ಮುರಿಯೋದು ಸರ್. 5 ದಿನಕ್ಕೆ ಒಂದೊಂದು ಬ್ಯಾರಲ್ ಆಫ್ ಆಗೋದು 5 ದಿನಕ್ಕೆ ಒಂದ್ಸರಿ ಬ್ಯಾರಲ್ ಆಫ್ ಆಗೋದು ಮುರಿಬೇಕು 6-5 ದಿನಕ್ಕೆ ಮುರಿತೀವಿ. ಅದು ಒಂದು ತಿಂಗ ಹೊಡ್ತು ಸರ್. ಒಂದು ತಿಂಗ ಹೊಡೆದ್ಮೇಲೆ ಅದನ್ನ ನಾವು ಬೇಯಿಸಿ ಅದನ್ನ ಅಡೆ ಹಾಕ್ತೀವಿ ರೂಮಲ್ಲಿ ಅಡೆ ಹಾಕ್ತೀವಿ. ಅಡೆ ಹಾಕಿದಾಗ ಪುನಃ ಆಂಧ್ರದ ಕರೆಸಿ ಆ ಸೊಪ್ಪನ ಗೇಡ್ ಮಾಡ್ತೀವಿ. ಗೇಡ್ ಮಾಡಿ ಏನ್ ಮಾಡ್ತೀವಿ ಅದು 4 ತರ ಬರ್ತ ಗೇಡು ಒಂದೇ ತರ ಅಲ್ಲ. ಕಪ್ಪೆ ಒಂದು ಕಡೆ ಹೋಗುತ್ತೆ, ಹಸಿರು ಒಂದು ಕಡೆ ಹೋಗುತ್ತೆ, ವೈಟ್ ಒಂದೇ ಅದು ಎರಡನೇ ಅಂತ ಮಾಡಿರ್ತಾರೆ. ಒಂದೇದು ಎರಡನೇದು ಮೂರನೇ ನಂಬರ್ ಅವೇ ಬೇರೆ ಮಾಡಿರ್ತಾರೆ. ಅದು ನಾನಾ ತರ ಅದು ಯಾವ ಜಾಸ್ತಿ ಬರುತ್ತೆ ಒಂದೇ ಸ್ವಲ್ಪ ಜಾಸ್ತಿ ಬರುತ್ತೆ ಸರ್. ಕಪ್ಪದು ನಮ್ಮ ಬೆಳಗ್ಗೆ ಮೇಲೆ ಸ್ವಯ ಬೇಯಿಸಿದ ಮೇಲೆ ಸ್ವಲ್ಪ ಹೆಚ್ಚಿಗೆ ಮೇಲೆ ಬೆಂಕಿ ಬೇಯಾಗ ಸ್ವಲ್ಪ ಹೆಚ್ಚಿಗೆ ಮೇಲೆ ತರ ಬಂದ್ಬಿಡುತ್ತೆ. ಒಂದೇ ಮಟ್ಟದಲ್ಲಿ ಬೇಯಿಸ್ಕೊಂಡು ಹೋದಾಗ ಏನ್ ಮಾಡುತ್ತೆ ಸ್ವಲ್ಪ ಇಳುವರಿ ಚೆನ್ನಾಗಿರುತ್ತೆ. ಬೇಸಲ್ ನಾವೇ ಬೇಸ್ಕೊತಿರ್ತ ಇನ್ನೇನು ಆಳುಗಳು ಕೊಡ್ತಿಲ್ಲ. ಈಗ ಆಂಧ್ರದಿಂದ ಬರ್ತಾರಲ್ಲ ಅವ್ರಿಗೆ ಕಾಸು ಕೊಡ್ಬೇಕು ನೀವು? ಆಂಧ್ರದವ್ರು ಬಂದವ್ರಿಗೆ ಯಾವ ಗೊತ್ತಾರಂದ್ರೆ ಈಗ ಕೆಲವು ಆಳು ಸಪೋರ್ಟ್ ಇದ್ರೆ ಅಲ್ಲೇ ಕರೆಸ್ಕೊಂತಾರೆ ಸೊಸಿ ನೆಡೋ ಹೊತ್ತಿಗೆ ಬಂದು ಮಾಡ್ತಾರೆ. ಸೊಸಿ ನೆಣ್ಣೆ ಇಲ್ಲದ್ರೆ ಮುರಿಯೋ ಹೊತ್ತು ಬರ್ಬರ್ತಾರೆ. ಸೊಪ್ಪು ಮುರಿಯಾಗಂಟು ಅವ್ರೆ ಸೊಪ್ಪು ಮುರಿದು ಕಡ್ಡಿ ಕಟ್ಟಿ ಏರಿಸ್ತಾರೆ ಸೊಪ್ಪ ಗೇಡ್ ಮಾಡ್ಕೊಡ್ತಾರೆ ಅವ್ರದ್ದು. ಅದ್ ಮಾಡೋದನ್ನ ಮುಗಿತು ಹೋಗ್ತಾರೆ. ಈ ನೀವು ಕರೆಸ್ತೀರಾ ಪ್ರತಿ ವರ್ಷ ಅವ್ರನ್ನ? ಪ್ರತಿ ವರ್ಷ ಕರೆಸ್ತಾರೆ. ನಾವು ಒಬ್ಬರೇ ಕರೆಸೋದಲ್ಲ, ಅಕ್ಕಪಕ್ಕದಲ್ಲಿ ಅವ್ರ ಅಕ್ಕ ಜನ ಸೇರ್ಕೊಂಡು ಕರೆಸ್ತೀವಿ. ಇಲ್ಲಾದ್ರೆ ನಮಗೆ ನಮ್ಮ ಕಡೆ ಆಗಲೇ ಮಾಡ್ತಾರೆ. ಈಗ ಎಲ್ಲ ಗೊತ್ತಿದೆ ನಮ್ಮ ಕಡೆ ಆಗಲೇ ನೋಡ್ ಕಟ್ಟಲ್ಲ ಈಗ ಕೋಲ್ ಕಟ್ಟೋದು ಸೊಪ್ಪು ಮರಿಯೋದು ಅವ್ರಿಗೆ ಮಾಡ್ಕೊಡ್ತಾರೆ. ನಾವು ಬ್ಯಾರಲ್ಲಿ ಇಷ್ಟೊಂದು ಕೊಡ್ಬಿಡ್ತೀವಿ ಗುತ್ತಿಗೆ. ಒಂದು ಬ್ಯಾರಿಗೆ 1,000 ರೂಪಾಯಿ ಸಿಂಗಲ್ 3,000 ರೂಪಾಯಿ, ಡಬ್ಬಲ್ಗೆ 4,000 ರೂಪಾಯಿ. ಡಬ್ಬಲ್ ಅಂದ್ರೆ 16 ಇದ್ರೆ ಅದು ಡಬ್ಬಲ್ ಅಂತ ಕರೀತಾರೆ. ಅದಕ್ಕೆ 4,500 ಕುದ್ದೆ ಕೊಡ್ತೀವಿ. ಅವರು ಬೆಳಿಗ್ಗೆ 6-7-5 ಗಂಟೆಗೆ ಬರ್ತಾರೆ, ಸ್ವಲ್ಪ ಮುರಿತಾರೆ, ಕಡ್ಡಿ ಕಟ್ಟಿ ಕೋಲಿನ ಏರ್ಸ್ಕೊಡ್ತಾರೆ, ಅವ್ರಿಗೆ ಗುತ್ತಿಗೆ ಅಂತ ಮಾಡ್ಬಿಡ್ತೇವೆ. ಇನ್ನು ಉಳ್ಕೊಂಡೆಲ್ಲ 50 ನಾವೇ ಅದೆಲ್ಲ ಎತ್ತಿ ಕಟ್ಟಿ ಮಡಿಕೋತೀವಿ. ಆಮೇಲೆ ದೀಪಾವಳಿ ಹೆಚ್ಚು ಕಮ್ಮಿ, ದೀಪಾವಳಿ ಮುಂಚೆ ಶುರುವಾಯ್ತವ ಮಾರಾಟ, ಆಗ ಬೋರ್ಡ್ ಬಗ್ಗೆ ತಗೋತಾರೆ. ಅದು 2-3 ತಿಂಗಳು ಓಡುತ್ತೆ. ಫೆಬ್ರವರಿ ಕೊನೆ ಗಂಟೆ ಹೇಳಿದ್ರು, ಈ ನೆನೆ ಮಾರ್ಚಿನ ಹೆಸರ್ಬೋದು, ಅದು 3 ತಿಂಗಳು ಕಂಟೆ ಓಡುತ್ತೆ. 3 ತಿಂಗಳಂಟೆ ಮಾರಾಟ ಬರೋದು, ಮಾರುತ್ತೆ 3 ತಿಂಗಳು ಅಂದ್ರೆ ಎಲ್ಲ ಒಂದು ಹೆಸರು ಬಿಡೋಗಿಲ್ಲ, 4 5 ಒಂದು ಸಿಂಗಲ್ ಜಾಸ್ತಿ ಸೊಪ್ಪು ಬೆಳ ರೈತರು ಆಗ್ಬಿಟ್ರೆ ಒಂದು ಬೇರೆ 4 ಕೊಡ್ತಾರೆ. ಡಬ್ಬಲ್ಗೆ 8 ಕೊಡ್ತಾರೆ, ಡಬ್ಬಲ್ ಬೇರೆ 8 ಕೆಜಿ ಅಂದ್ರೆ 8 ಬೇಲ್ ಕೊಡ್ಬೇಕು, ಸಿಂಗಲ್ 4. ಇದನ್ನ ನಾವು ವಾರಕ್ಕೊಂದ್ಸರಿ ಮಾರಾಟ ಮಾಡೋದು, ಒಂದೇ ಸರಿ ಮರಗಿಲ್ಲ. ಅಂತೂ ಮರ್ಕೊಂಡು ಅದನ್ನ ಕಾಸನ್ನ ಬಿಟ್ಟ ಒಂದು ವಾರ 15 ನಮ್ಗೆ ಕಾಸು ಬರುತ್ತೆ, ಕಾಸು ನಮ್ಮ ಕೊಡಿ ಬರುತ್ತೆ, ಅದೇನು ತೊಂದರೆ ಇಲ್ಲ. 15 ಎಷ್ಟು ದಿನ ಬೆಳೆ ಮೇಲೆ, ಆಮೇಲೆ ಎಷ್ಟು ದಿನದ ಬೆಳೆ ಅದು? ಅದು 3 ತಿಂಗಳು ಕೋಳಿ ಸಾಕು, 2 ತಿಂಗಳು ತಗೋತೀರಾ? ಇಲ್ಲ, ಕಡ್ಡಿ ಉಳಿಸ್ಬಿಡ್ತೀವಿ, ಕೊಚ್ಚಿಬಿಡ್ತೀವಿ, ಕೊಚ್ಚಿಬಿಟ್ಟು ತುಕಡೆ ಮಾಡಿಸ್ಬಿಟ್ಟು ಅದನ್ನ ಡಿಸ್ಕ್ ಹಾಕ್ಸ್ಬಿಡ್ತೀವಿ. ಅದಾಕ್ಬಿಟ್ಟು ರಾಗಿ ಬೆಳೆ ಬೆಳಿತೀವಿ, ಇಲ್ಲರ ಮುಸುರಿ ಬೆಳೆ ಬೆಳ್ಕೊತೀವಿ. ಯಾವ್ದಾರ ನೀರಾವರಿ ಇದ್ಮೇಲೆ ನಾವು 2 ಬೆಳೆ ಬೆಳಿತೀವಿ. ಬಗ ಹಾಕೊಂಡ್ರೆ ತಕೊಂಡು ಪುನಃ ರೆಡಿ ಮಾಡಿ ರಾಗಿಯೋ ಅಥವಾ ಜೋಳಿಯೋ ಇನ್ನೊಂದು ಯಾವ್ದಾರು ಮಾಡಿರ್ತೀವಿ. ಬೇಜಾರು ಮಾಡೋಕ್ಕಾಗಲ್ಲ, ನೀರಿಲ್ಲ ಅಂದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ನೀರಾದ್ರೆ 2 ಬೆಳೆ ಮಾಡ್ಬೋದು. ಈಗ ನಾವು ಹತ್ತಿ ಬೆಳತ್ತೀವಿ, ಹತ್ತಿ ಬೆಳೆ ತಗೊಬಿಟ್ಟು ಪುನಃ ರಾಗಿ ಹಾಕ್ತೀವಿ. ಅದನ್ನ ಎಷ್ಟು ಮನೆ ಜೀವನಕ್ಕೆ ಆಗ್ಬೇಕಲ್ಲ, ಆ ಥರ ಬೆಳವಣಿಗೆ ಬೆಳಿತೀವಿ. ರೈತರಂದು ಈ ಒಂದು ಹೋಯ್ತು ಒಂದು ಬರ್ತದೆ, ಅದನ್ನ ಯಾವ ರೀತಿ ಕಾಪಾಡ್ಕೋ. ಪುನಃ ಮುಂದಿನ ಬೆಳೆಗೆ ತಂಬಾಕು ಬೆಳೆಯೋಕೆ ಪುನಃ ಬೀಜ ತಗೊಂಡು ಹಿಂಗೆ ಪುನಃ ತಗೋಬೇಕು. ಇವಾಗ ಓದಿದ್ದೀನಿ ಸರ್, ಈಗ ಓದ್ಬಿಟ್ಟು 20 ದಿನ ಆಗಿದೆ. ಈಗ ನಾವು ನೀರು ಕಟ್ತಾವ, ಈಗ ಕ್ಯಾನ್ ನೀರು ಇಟ್ಕೋಬೇಕು ಪಟ್ಟ. ಈಗ ತಂಬಾಕು ಬೆಳೆಗೆ ಪರ್ಯಾಯವಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೋದು, ಚಿಯಾ ಬೆಳೀರಿ ಅಂತಾರೆ. ಈಗ ನಾವು ತಂಬಾಕು ಬೆಳೆಗೆ ಅಂತ ನಿಲ್ಸ್ಕೊಂಡ್ರೆ ಖರ್ಚಿಸ್ತ, ತಂಬಾಕು ಬೆಳೆಗೆ ಸೋದಬೇಕು, ಸಿಕ್ಕಾಪಟ್ಟೆ ಖರ್ಚಿಸ್ತಿ. ಒಂದ್ ಆಳು 500 ರೂಪಾಯಿ ಕೂಲಿ ಕೆಡ್ತಾನ, ಒಂದ್ ಸಸಿ ನೆಡಕ್ ಹೋದ್ರೆ 300 ರೂಪಾಯಿ ಕೂಲಿ ಎಣ್ಣೆ ಕೊಡ್ಬೇಕು. ಅದರಿಂದ ನಾವು ತಂಬಾಕು ನಿಲ್ಸ್ಬೇಕು, ಬೆಳೆ ಬೇಡ ಅನ್ನ ಮಾಡ್ತಾರೆ. ನಮ್ಗೆ ಆಗಿದೆ ಸರ್, ಈಗ ಈ ಅಂದ್ರೆ ಈಗ ಹತ್ತಿನೇ ಜಾಸ್ತಿ ಮಾಡ್ತೇವೆ. ಈಗ ಈ ಸರಿ ಸ್ವಲ್ಪ ಶುಂಠಿ ಹಾಕೋ, ನಮ್ಮ ರೈತರದು ಈಗ ಕೇಳ್ದಾಗ ಕೊಡ್ತೀವಿ, ಶುಂಠಿ ಬೆಳೆಸಿ ಹಾಕೋಣ. ಎರಡು ಅಷ್ಟು ಶುಂಠಿ ಆದಷ್ಟು ಮನೆಗೆ ಆಗಿದೆ ಬೆಳತೀವಿ. ಈ ಸರ್ ನಾವೊಂದು ಶುಂಠಿ ಹಾಕ್ಬೋದು ಮಾಡಿಕೊಂಡಿದೀವಿ, ನಮ್ಮ ಮಳಿ ಮಕ್ಕಳು ಬಿತ್ತನೆ ಕೊಡ್ತೀವಿ ಹಾಕಪ್ಪ ಅಂತ ಹೇಳಾರೆ. ಅದರಿಂದ ಸುಡಿ ಅದನ್ನ ನೋಡ ಒಂದು 1/2 ಎಕರೆ ಹಾಕೊಂಡು ಮಾಡ್ಕೊಂಡಿವಿ. ಅದು ಕರೆಕ್ಟ್ ಜಾಸ್ತಿ. ನೀವು ಊಟಕ್ಕೆ ಭತ್ತ ನೀವೇ ಗುತ್ತಿಗೆ ತಗೊಂಡು ಮಾಡ್ತೀರಾ? ನಾವು ಊಟಕ್ಕೆ ಭತ್ತ ಗುತ್ತಿಗೆ ಅವ್ರಿಗೆ ಗುತ್ತಿಗೆ ಕೊಟ್ಬಿಡ್ತೀವಿ. ವರ್ಷಕ್ಕೆ ಬೆಳೆ ಬಂದಾಗ ಗುತ್ತಿಗೆ ಇಷ್ಟೊಂದು ಮಾತಾಡಿರ್ತೀವಿ, ಆ ಗುತ್ತಿಗೆ ಅವ್ರು ತಲುಸ್ಬಿಡ್ತೀವಿ. ಉಳ್ಕೊಂಡು ನಮ್ಮ ಎತ್ತಿಗೆ ಹುಲ್ಲು, ಜೀವನಕ್ಕೆ ದನಕರ ಹುಲ್ಲಾಗಬೇಕು, ನಮ್ಮ ರೈತರಿಗೆ ಭತ್ತ ಆಗಬೇಕು. ಇದನ್ನ ನಾವು ಮಡಿಕೊತೀವಿ ಸರ್. ಅಷ್ಟು ಬಿಟ್ರೆ ಇನ್ನೇನು ಮುಂದಕ್ಕೆ ನಾವು ಇದು ಮಾಡ್ತಾ ಇಲ್ಲ. ಆಮೇಲೆ ಎಲ್ಲ ರೈತರಿಂದಲೇ ಎಲ್ಲ ತಿನ್ಬೇಕಾದ್ರೆ ಆಳು ಕಾಳು ಗೊಬ್ಬರ ಗೋಡು ಪ್ರತಿಯೊಂದು ನಮ್ಗೆ ಅಷ್ಟೇ ಇರೋದು. ನಾವು ವಿದ್ಯಾವಂತರಲ್ಲ, ನಾವು ಅಭಿವೃದ್ಧಿವಂತರು. ಈಗ ಈ ಮನೆಗೆ ಬಂದ್ರೆ ನೀವು ಒಂದು 5 ಎಕರೆ ಭೂಮಿ ಸಿಕ್ತು, ಏನೆಲ್ಲ ಕೃಷಿಯಿಂದ ಸಂಪಾದನೆ ಮಾಡಿದೀರಿ ತರುವಳ್ಳಿನಲ್ಲಿ? ಏನಂದ್ರೆ ಅಲ್ಲಲ್ಲೇ ನೇರ ಏನ್ ಸಂಪಾದನೆ ಮಾಡಕ್ಕಲ್ಲ. ಜಮೀನಲ್ಲಿ ಈಗ ಬೆಳವಣಿಗೆ ಬೆಳತೀವಿ, ಮನೆ ಖರ್ಚು, ಮಕ್ಕಳು ಮದುವೆ ವಸಿಗೆ ಹಬ್ಬ ಹುಣ್ಣಬ ಇದ್ರ ಕಾಲ ಮಾಡ್ಕೊಂಡೋದ್ರೆ ಏನು ಅದೆಲ್ಲ ಮುಂದಡಿಯಕ್ಕೆ ಆಗಲ್ಲ. ಏನಾದ್ರೆ ಇಟ್ಟು ಬಟ್ಟು ನಿಮ್ದೆ ಕಾಲ ಮಾಡ್ಕೋತೀವಿ. ಇಲ್ಲ ಎಡಿಂಗ್ ಆದ್ರೆ ನಿಮ್ಮ ಹತ್ರ ತೊಗೊಯ್ತು, ಒಂದು 5,000 ಕೊಡ್ರಪ್ಪ ಅಂತ ಇಸ್ಕೋತೀವಿ, ಕೊಟ್ಬಿಡ್ತೀವಿ. ಇನ್ನು ಇದ್ರ ಮುಂದೆ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಏನಂದ್ರೆ ಇದೇ ಒಂಥರ ಇನ್ನೊಂದು ಪ್ಯಾಟ್ರಿಲಿ ಲೋನ್ ಅಪ್ಪಾರ ತಗೊಂಡಿರ್ತಾರ, ಇನ್ನು ದೊಡ್ಡದ ಮಾಡಿರ್ತಾರ, ನಾವು ಬಯಸ್ಟ್ ಏನು ಹೆಚ್ಚಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇರಷ್ಟೇ ಕಾಲ ಮಾಡೋಂಬಿಟ್ಟು ಬೆಳವಣಿಗೆ ಬೆಳ್ಕೊಂಡು ನಿಮ್ದಿಗೆ ಹೋಯ್ತೀವಿ. ಯಾಕಂದ್ರೆ ಸಾಲ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಎಲ್ಲ ಮನೆ ಆಸ್ತಿಯಿಂದ ಮಡಗಿದ್ವಿ, ಹಿರಿಯಕ್ರು ಮಡಗಾರ, ಅವ್ರು ಹೆಂಗೆ ಕಳ್ಕೊಳ್ಳೋ ಉದ್ದೇಶಕ್ಕೆ ನಾವು ಇರಷ್ಟು ಕೈಚಾಚುಗಳು ಮಾಡ್ಕೊಂಡು ಹೋಗೋ, ಮಕ್ಕಳು ಸಕೊಂಡು ಹೋಗೋ ಅಂತ ಹೇಳಿ ಇಷ್ಟರಲ್ಲಿ ಕಾಲ ಮಾಡ್ತಾವೆ. ನಾವು ಮಾಡಕ್ಕೆ ಹೋಗಿಲ್ಲ. ಈಗ ಮುಂಚೆನು ಬೆಳೀತಾ ಇದ್ರು, ಆದಷ್ಟು ಸಾವಯವ ಪದಾರ್ಥಗಳನ್ನೇ ಗೊಬ್ಬರ ಅಂತ ಬಳಕೆ ಮಾಡ್ತಿದ್ರು. ನಿಮ್ಮ ಕಾಲದಲ್ಲಿ ಅದೆಲ್ಲ ಹೆಂಗ್ ಬದಲಾಯ್ತು? ಕಬ್ಬು ಬೆಳೆದಾಗ ಹಿಂದೆ ಏನ್ ಬೆಳಿತು ಅಂದ್ರೆ ಅವಾಗ ರಸಗೊಬ್ಬರ ಬಂದಿತ್ತಲ್ಲ, ಎಲ್ಲ ದನ ಗೊಬ್ಬರ, ದನ ಗೊಬ್ಬರ, ಕೆರೆ ಮಣ್ಣು, ಇವರು ಓಡ್ಕೊಂಡು ಒಬ್ಕೊಂಡು ಗೋಡು ಹೋಯ್ತು, ಅದೆಲ್ಲ ಕೆರೆ ತಿನ್ನು ತಗೊಂಡು ಜಮೀನ್ಗೆ ಹಾಕ್ತಿನ, ಅದು ಬೆಳವಣಿಗೆ ಬಚ್ಚಿತ್ತು. ಬೆಳವಣಿಗೆ ಅಂದ್ರೆ ಅವಾಗ ಕಮ್ಮಿ ಹತ್ತಿ ಏನ್ ಇಳುವರಿ ಕೊಡ್ಬೇಕಾದ್ರೆ ಗೊಬ್ಬರ ಇಷ್ಟ ತಗದ ಅಷ್ಟೇ. ಈ ಬೆಳೆ ಇಷ್ಟು ಹತ್ತಿ ಹಾಕೋ ಮುನ್ಸರಿ ಆ ಬೆಳೆ ಸಮತ್ತದ, ಈ ಒಂದೇ ವರ್ಷ ಕೊಡಲ್ಲ ಗೊಬ್ಬರಲ್ಲಿ ಅದು ಆ ತರ ಅದು ನಿಧಾನ ಕೊಡುತ್ತೆ ದನ ಗೊಬ್ಬರ. ಈ ರಸಗೊಬ್ಬರ ಬಂದಿದ್ದ ದೇಶಗೆ ಸ್ವಲ್ಪ ಮುನ್ನಡ್ಕ ಬೆಳವಣಿಗ ಚುರುಕ ಬರೋದು, ಸ್ವಲ್ಪ ಡೆಲಿವರಿ ಮುಂದಕ್ಕೆ ಇಳುವರಿ ಬರೋದು, ಈ ರೀತಿ ಬಂತು. ಅವಾಗ ದಂಡ ಗೊಬ್ಬರ ಹುಡ್ಕೊಂಡು ಹುಡ್ಕೊಂಡು ಬೆಳೆದದು, ಅವಾಗ ಒಂದು ಎಕರೆಗೆ ಎಲ್ಲ 2 ಕ್ವಿಂಟಲು 3 ಕ್ವಿಂಟಲು ಅಷ್ಟು ಬೆಳೀತಾರೆ. ಇವಾಗ ಬುದ್ಧಿವಂತರಾದ್ಮೇಲೆ ಗೊಬ್ಬರ ಗೋಡು ಸ್ವಲ್ಪ DAP ಅಂತ 20-20 19 ಅಂತ ಇವೆಲ್ಲ ಬರ್ತಾವೆ ಸರ್, ಅವೆಲ್ಲ ತಗೊಂಡು ಗೊಬ್ಬರ ಮಿಕ್ಸ್ ಮಾಡಿ ಕೊಟ್ಟಾಗ ಸ್ವಲ್ಪ ಇಳುವರಿ ಚೆನ್ನಾಗಿ ಬರ್ತಾಗೆ ಅಷ್ಟೇ ಕಾರಣ. ಅಲ್ಲಿ ಈ ದಂಡ ಗೊಬ್ಬರ ಏನ್ ಮಾಡ್ತಾ ನಿಧಾನ ಕೊಡ್ತಾ ಬೆಳ ಕಮ್ಮಿ. ಈಗ ನೀವು ಎಷ್ಟು ಜನ ಸಾಕಿದಿರಿ? ನಮ್ಮಲ್ಲಿ ಒಂದು 6 ರಾಸ ಹೌದು ಸರ್. ಅದಕ್ಕೆ ಹಾಲೆಲ್ಲ ಹಾಲು ಎಲ್ಲ ಉಳೆ ಎತ್ತಿಗಳು ಒಂದೆರಡು ಬಿಟ್ಕೊತೀವಿ. ಡೈರಿ ಹಾಕ್ತಿರಾ? ಡೈರಿ ನಮ್ಮನೆಗೆ ಮಾಡಿಕೊಂಡು ಸ್ವಲ್ಪ ಹಾಕ್ತೀವಿ. ಈಗ ಅದು ಇಲ್ಲ, ಹೊಸ ಬಿಡಿಸ್ಕೊಳ್ಳೋಕೆ ಬಂತು ಪುರಾ, ನಾವು ಇನ್ನೂ ಹೊಸ ತಂದಿಲ್ಲ, ತರಬೇಕು ಒಂದು ಹಸನ. ಡೈರಿಗೆ 2-3 ಲೀಟರ್ ಹಾಕೋತೀವಿ, ಅಷ್ಟು ಬಿಟ್ಟರೆ ಹೆಚ್ಚಿಗೆ ಇಲ್ಲ. ಈಗ ನಿಮ್ಮ ಬೆಳೆಗೆ ಬೇಕಾದಷ್ಟು ಗೊಬ್ಬರ ಎಲ್ಲ ಸಿಗುತ್ತಾ? ಅದೇ ಏನು ಸಿಗೋದು ತಗೋಬೇಕು. ಈಗ ದನ ಗೊಬ್ಬರ ಕಮ್ಮಿ ಆಗ್ಬಿಡ್ತು, ಅವಾಗ ಒಂದು 20-30 ಗಾಡಿ 40 ಗಾಡಿ ಗೊಬ್ಬರ ಬೆಳಿತೀವಿ. ಅವಾಗ ದನ ಗೊಬ್ಬರ ಆಗ ಮಾರಾಟ ಮಾಡ್ತಿದ್ದಿಲ್ಲ, ದನ ಮಾರ್ತಿಲ್ಲ. ಈ ಜನ ಜನ ಮಾಡಿದ್ರೆ ಹೆಚ್ಚು ಮೇಷ ಕಾಂಬಿಡ್ತು, ಒಂದು ಎರೆ ಎತ್ತು ಒಂದು ಹಸ ಮಾಡಿಕೊತೀವಿ, ಕೆಲವು ತಗೊಂಡು ಮಾರ್ಬಿಡೋದು. ಇನ್ನು ಮೇಷ ಇಲ್ಲ ಅಂದ್ಬಿಟ್ಟು ಈಗೇನೋ ಒಂದು ಎರೆ ಎತ್ತು ಒಂದು ಹಸ. ಈಗ ಏನು ಮಾಡ್ತಾರೆ, ಈಗ ಮಕ್ಕಳಾಗ 4 ಮಕ್ಕಳು 5 ಮಕ್ಕಳಿದ್ರು ಒಬ್ಬರಿಗೆ, ಇವತ್ತು ಒಂದು ಹೆಣ್ಣು ಒಂದು ಗಂಡಿಗೆ ಬಿಗ್ ಮಾಡಿದ್ದಾರೆ. ಮಕ್ಕಳು ನಮ್ಗೆ 4 ಹೆಣ್ಮಕ್ಳು 1 ಗಂಡು ಮಗ. ಈ ಗಂಡು ಮಗ ನಿಮ್ ಜೊತೆ ಕೃಷಿ ಮಾಡ್ತಾರೆ? ಖುಷಿ ಇರ್ತಾನೆ ಸರ್. ಮದುವೆ ಮಾಡಿದೀವಿ, ಏನ್ ತೊಂದ್ರೆ ಮಗಂದು ಅಪ್ಪ ತಾಯಿ ತಂದೆ ಎಕ್ಸಾಮ್ ನೋಡ್ಕೊಂಡು ಹೋಗುತ್ತಾನೆ, ತೊಂದ್ರೆ ಇಲ್ಲ, ಜೀವನ ಮಾಡ್ಕೋತಾರೆ ನಮ್ ಜೀವನ. ನೀವು ನಿಮ್ ಜಮೀನಲ್ಲಿ ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ? ನಾವು ಸರ್ ಈ ಬಿಸಿ ಟೈಮಲ್ಲಿ ಸ್ವಲ್ಪ ಒಂದು ಮಧ್ಯಾಹ್ನ 1 ಗಂಟೆವರೆಗೆ ಮೇಲೆ ಏನು ಮಾಡಲ್ಲ. ಬೆಳಿಗ್ಗೆ ಎಷ್ಟು? ಬೆಳಿಗ್ಗೆ 6-7 ಗಂಟೆಗೆ ಹೇಳ್ತೀವಿ, 9-11 ಗಂಟೆಗೆ ಬಂದು ತಿರುಗಾಡ್ಕೊಂಡು ಇರೋದು, ಆದಷ್ಟು ಕೆಲಸ ಮಾಡ್ಕೊತೀವಿ. ಬಿಸಿಲಾದ 1-2 ಗಂಟೆ ರೆಸ್ಟ್ ತಗೋತೀವಿ, 3 ಗಂಟೆ ಮೇಲೆ ಎದ್ದು ತುಂಡಿಕೊಂಡು ಮಾಡ್ಕೊಂಡು ಕೆಲಸ ಮಾಡ್ಕೊಂಡೈತೀವಿ. ದನ ಕರವಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡೈತೀವಿ. ಅಷ್ಟು ಬಿಟ್ರೆ ಇನ್ನೇನು ಬಿಸಿಲಾದಲ್ಲಿ ಮಾಡೋಕ್ಕಲ್ಲ. ಮೊದಲೆಲ್ಲ ಮಾಡ್ಕೊಬತ್ತೀವಿ, ಅಸಲು ಬಿಸಿಲಲ್ಲಿ ಮಾಡ್ತೀವಿ. ಈಗ ಬಿಸಿಲಾದಾಗ ಸ್ವಲ್ಪ ನಾವು ಒಂದು ಗಂಟೆ 2 ಗಂಟೆ ರೆಸ್ಟ್ ತಗೋತೀವಿ. ಆತರ 7 ಗಂಟೆ ಏನೇ ಹೋಯ್ತು ನಾಷ್ಟೆ ಮಾಡ್ಕೊತೀವಿ, 10-11 ಗಂಟೆ ಮಾಡ್ತೀವಿ, ಮನಸ್ಸು ಇರ್ಕೋತೀವಿ. ಇಲ್ಲಾದ್ರೆ ಇಲ್ಲೇ ನೆಳ್ಳೆಲ್ಲ ಜಮೀನ ಹತ್ರ ನೆಳ್ಳಲ್ಲಿ ಕಾಲ ಕಳಿತೀವಿ. ತಿರು 3 ಗಂಟೆ ಮೇಲೆ ಆದಷ್ಟು ಕೆಲಸ ಮಾಡ್ಬಿಟ್ಟು ಮನೆ ಹೋಗ್ತೀವಿ. ಈಗ ಬೇಕಾದ ಮೇವು ಎಲ್ಲ ನೀವೇ ಬೆಳ್ಕೋತೀರಾ? ಮೇವು ಅಂದ್ರೆ ನಾವೇ ದನ ಕರುಗಲ್ಲಿ ಸ್ವಲ್ಪ ನಾವೇ ಬೆಳ್ಕೋತೀವಿ, ಭತ್ತದುಲ್ಲು ನಾವೇ ಮಾಡ್ಕೋತೀವಿ. ಅಕಸ್ಮಾತ್ ಬೇಕು ಅಂದ್ರೆ ಸ್ವಲ್ಪ ಕಡ್ಡಿಗಡ್ಡಿ ಹಾಕೊಳ್ಳೋದು, ನಾಟಿ ಮಾಡ್ಕೊಳ್ಳೋದು, ಅದನ್ನ ಕೂದು ಸಾಗರ ಮಾಡಿ ದನಕ್ಕೆ ಹಾಕೋದು. ಈಗ ನೀರಾವರಿ ನೀರಾವರಿ ಇದ್ದರೆ ಏನು ಮಾಡೋಕ್ಕಲ್ಲ, ನೀರಾವರಿಯಿಂದ ಕಡ್ಡಿ ಹಾಕೋತೀವಿ, ಸ್ವಲ್ಪ ಮುಸಿನ ಜೋಳ ಕಡ್ಡಿ, ದನಗ ಎದುರು ಕಡ್ಡಿ, ಪರಂ ಕಡ್ಡಿ ಹಾಕೊಂಡು ಅದು ಹಸುಗಳು ಮೇವು ಮಾಡ್ಕೋತೀವಿ. ಇನ್ನು ಉಳ್ಕೊಂಡಾಗೆಲ್ಲ ಗದ್ದಲ ಹುಲ್ಲು ಸ್ವಲ್ಪ ಮಾಡಿ ಬಾಯಿ ಕಡ್ಡಿ ಎಲ್ಲ ಮಾಡ್ಕೋತೀವಿ. ಅಷ್ಟು ಬಿಟ್ರೆ ಇನ್ನೇನು ಮುಂದಕ್ಕೆ ಹೆಚ್ಚಿಗೆ ಬೆಳವಣಿಗೆ ಇಲ್ಲ, ನಮ್ಗೆ ಸ್ವಂತ ಗದ್ದೆಗಳಿಲ್ಲ, ಬೇರೆಯವ್ರ ಗದ್ದೆ ನಾವು ಮಾಡ್ತಿರೋದು, ಆಸ್ತಿ ಅದ. ಇದು ಬೆಜ್ಜರು ಅದು ಈಗ ನೀರಾವರಿ ಆಗ್ತಾವಿಂದ ಅದನ್ನ ಮಾಡ್ಕೊಂಡು ಹೋಯ್ತಾವೆ. ಈಗ ಅದು 8 ಬೋರ್ ಹಾಕ್ಸಿ 4 ಕ್ವಿಂಟಲ್ ಇರೋ 2 ಬೋರು, ಅದರಲ್ಲಿ ಲಾಸ್ ಆಯ್ತು. ಬೋರ್ ತಂದಾಗ ತುಂಬಿಸೋ ಟೀಚಿಂದ ನಾನು ಫಸ್ಟ್ ಊರಿಗೆ ಬೋರ್ ತಂದ ನಾನೇ. ಈ ಹೂಗಿ ಬೆಳೆಯಕ್ ಹೋಗಿ ನೀವು ಕಾಗಡ ಗಿಡ ಹಾಕಿದ್ದೀನಿ ಸರ್, ಹಾಕಿವಿ ಸ್ವಲ್ಪ ಹಾಕಿವಿ. ಎಷ್ಟಿದೆ ಅದು? ಈಗ ಹಚ್ಚಿ ಅದು ಈಗ ಸೆತ್ತ ಬೆಳಕಬಿಡ್ದ, ಇನ್ನು ಕಿಲು ಮಾಡಿಲ್ಲ, ಅದು ನೀರು ತಿರುಸಿ ಈಗ ನೀರು ಬತ್ತು. ಅದಕ್ಕೆ ಎಲ್ಲಿ ಮಾಡ್ಬೇಕು? ಅದು ನಾವು 2 ಕೆಜಿ 3 ಕೆಜಿ 10 ಕೆಜಿ ಗಂಟೆ ಕೊಟ್ಟಿವಿ. ಕಾಸು ಬರುತ್ತೆ ಅದನ್ನ ಕಾಸು ಅದು ವಾರ ಅದೇ ಈಗ ಎಜ್ಜಿಗೆ ಚೆನ್ನಪ್ಪ ತಗೊಳ್ಳಿ ಕೊಟ್ಬಿಡೋದು, ಅವ್ರು ವಾರಗ ಬಾನು ಸರಿ ಪೇಮೆಂಟ್ ಕೊಡ್ತಿರು. ಈ ಸರಿ ನಾವು ಅದನ್ನ ಕೈಗೆ ಸ್ವಲ್ಪ ಯಾವ್ದೋ ನಂಗೆ ಹುಷಾರಿದ್ದೆವು, ಇಲ್ಲಿ ಬಿದ್ದು ಬಿಟ್ಟು ಹಾಕ್ಸ್ಕೊಂಡ ಬಿಡುತ್ತೆ ಸರ್, ಇದು ಮೂಳೆ ಇದ್ ಕಡೆ ಗಾಡಿಯವರು ಆಗ ನಿಲ್ಸ್ಬಿಟ್ಟು ಇನ್ನು ಬೆಳಿ ಇನ್ನೂ ಹೇಳ್ತಿರೋ ಸರ್. ಇದು ಯಾಕಂದ್ರೆ ಬಾಡಿ ಯಾವ್ದೋ ಒಂದು ಮದಕ್ಕೆ ಕರ್ಕೊಯ್ತಿದ್ರು, ಹಿಂದ್ಗಡೆ ಕೂತಿದ್ದೇನು ನಾನು ಗಾಡಿ ಓಡಿಸ್ತಾವನಲ್ಲ, ಆ ಕಡೆ ಗಾಡಿ ಬಂದು ಓಡ್ಬಿಡ್ತು. ಗಾಡಿ ಓಡ್ದಾಗ ಕೆಲವೇ ಮಾಡಿದ್ರು, ಏ ಕೇಸಾಕಪ್ಪ ಅವ್ರ ಮೇಲೆ ಅಂದ್ರು. ನಾನು ಯೋಚನೆ ಮಾಡಿ ಕೇಸ್ ಹಾಕ್ಬಿಟ್ಟು ಇವತ್ತು ಏನು ಮಾಡಾಗಿದ್ದು, ಇವತ್ತೇ ಒಂದು 50-70 ಮೋಸ ಕೊಡ್ತಾನೆ. ನಾವು ಮಕ್ಕಳು ಹೊರಗಡೆ ಇರೋದ್ರಿಂದ ಬುಡಿ ಏನು ಬೆಳಿಬಿಟ್ರಪ್ಪ, ಡಾಕ್ಟ್ರ್ ಕೇಳಿದ್ರು ಯಾವ ಥರ ಆಯಿತು ಏನಪ್ಪ ಅಂತ ಕೇಳಿದ್ರು. ಏನಿಲ್ಲ ಬಿಡಿ ಸರ್ ನಾನೇ ಬಿದ್ದೆ ಅಂತ ಡಾಕ್ಟ್ರ್ ಹೇಳಿದ್ವಿ. ಕೆಲವು ಜನ ಕೇಸ್ ಹಾಕೊಂಬರ ದುಷ್ಟ ಸಿಕ್ಕತ್ತಲ್ಲ 1 ಲಕ್ಷಗಳ ಸಿಕ್ಕತ್ತೆ ಮಾಡ್ತಾರ ಅಂದರು. ನಾನು ಏನು ಬೇಡಿ ಸರ್, ಭಗವಂತ ಒಬ್ಬ ಕೊಡ್ಬೇಕು, ಅದು ಯಾಕೆ ಬೇಕು ಬೇಡಿ ಬಿಡಿ ಅಂದ್ಬಿಟ್ಟು 1.5 ಲಕ್ಷ ಖರ್ಚಾಯಿತು. ಇಲ್ಲಿ ರಾಡಕ್ಕಿದ್ರು ಸರ್, ಗುಣೆ ಮಾಡ್ಕೊ ಬಂದು ಅದೇ ಹೂವಿನ ತೋಟ ರೆಡಿ ಮಾಡ್ಕೊಂಡು ಜೀವನಕ್ಕೆ ಹಿಂಗೆ 1 ಕೆಜಿ 2 ಕೆಜಿ 3 ಕೆಜಿ ಹೂ ಬಂದ್ಬಿಟ್ರೆ 5 ಕೆಜಿ 10 ಕೆಜಿ ಬತ್ತಾವ, ಕಮ್ಮಿ ಆದ್ರೆ 1 ಕೆಜಿ 2 ಕೆಜಿ ಅದನ್ನ ಅದ್ರ ಆ ಕೈಯಲ್ಲಿ ಕೃಷಿ ಕೆಲಸ ಮಾಡಕ್ ಆಗಲ್ವಾ? ಈಗ ಸರ್ ಸ್ವಲ್ಪ ಸರಿ ಈಗ ಅದು 1-2 ತಿಂಗಳು ಆಗಿದ್ದು ಇಲ್ಲ ಹತ್ರ ಸೇತು 2 ತಿಂಗಳು ಆದ್ದು ಅದು ಇಲ್ಲಿಂದ ಇದಕ್ಕೆ ರೆಡಿ ಆಗಿದೆ. ಸ್ವಲ್ಪ ಇನ್ನು ರೆಸ್ಟ್ ಅಲ್ಲಿ ಅಂದ್ರು ಹೆಚ್ಚು ಏನು ಎತ್ತಾಡ್ತಾ ಇಲ್ಲ. ಈಗ ತಿರುಗಿನ ಮನೆ ನಾವು ಒಬ್ಬ ಅಂತೀರ ಅಂದ್ಮೇಲೆ ಹೊಲ ಮನೆ ನೋಡ್ಲೇಬೇಕಲ್ಲ, ಅದಕ್ಕೆ ತಿರುಗಾಡ್ಕೊಂಡು ನೋಡ್ಕೊ ಬರೋ ಬಳಸ್ಕೊಂಡು ಅಂದ್ಬಿಟ್ಟು ಹೊಲ್ದ ಹತ್ರ ಮಳೆ ಮುಂಗಾರಿಕೆ ಮಳೆ ಹುಟ್ಕತ್ತ ಅದ್ರೆ ಮುಳ್ಳು ಪಳ್ಳು ಇರ್ತಾವಲ್ಲ ನೋಡ್ಬೇಕಲ್ಲ ಅನ್ಬಿಟ್ಟು ತಿರ್ಗಾಡ್ಕೊಂಡು ಬಂದು ಸಣ್ಣಕ ಸದ್ಯದಲ್ಲಿ ನಿಮ್ ಸಾಹೇಬ್ ಸಿಕ್ತೀರಿ ಜೊತೆ ಮಾತಾಡೋಣ. ಈಗ ದತ್ತು ಆಗಿ ನಿಮ್ಗೆ ಈ ಊರು ಕೊಟ್ರು, ಈ ಊರಲ್ಲಿ ಬಂದು ಎಲ್ಲ ನೀವು ಅಭಿವೃದ್ಧಿ ಎಲ್ಲ ಮಾಡ್ತೀರ ಸರ್. ಇವಾಗ ನಾನು ಈ ಊರಿಗೆ ಬಂದು ಒಂದು ಸುಮಾರು 61-62 ಗಂಟೆ ಬಂದಿದೆ. ಆದ್ರೆ ಈಗ ನಾನು ಹೇಳ್ತಿರಂದ್ರೆ ಅವತ್ತಿನ ಈ ಊರಲ್ಲಿ 4 ಜನ ಒಗ್ಗಾಡ್ಕೊಂಡು 4-9 ಜನ ನಾವು ಇಲ್ಲಿ ಇರೋದು. ಅದರಲ್ಲೂ ನಾನು ಒಂದು 10-15 ವರ್ಷ ಗುಡಿ ಹೊಡ್ಕೊಂಡು ಅಳ್ಕೊ ಬಂದು ಅವ್ರು ಏನ್ ಕೊಟ್ಟಿದ್ದಾರೆ ಒಂದು 50,000 20,000 ಎಲ್ಲಾ ಕೊಮ್ಮೆ ಸೇರಿ ಓರಿ ಹೊಟ್ಟಮ್ಮಲ್ಲಿ ಹಬ್ಬ ಮಾಡ್ತೀವಿ. ಪ್ರತಿ ತಿಂಗಳು 12 ಹಬ್ಬ ಮಾಡ್ತೀವಿ. ಅದೆಲ್ಲ ನಡ್ಸ್ಕೊಂಡು ಬಂದು ಒಂದು ಗೌಡಕ್ಕಂದ್ರೆ ನನಗೆ ಕಟ್ಟಿದ್ದಾರೆ. ಈಗೊಂದು ಒಂದು ಕನಕ ಮಂದಿರ ಅಂತ ಮಾಡಿತ್ತು ನಮ್ಮ ಕೂರ್ಬಾಳಕಲ್ಲಿ ಅಂತ ವೀರಪ್ಪ ಅಂತ, ಅದನ್ನ ಈಗ ಓಪನ್ ಮಾಡಿಸ್ಬೇಕು. ಅದನ್ನ ಬಸನ್ ಮಾಡಿಸ್ತೀವಂತ ಇದೆಲ್ಲ ಕೆಲಸಗಳಲ್ಲಿ ನಾವು ನಿಂತ್ಕೊಂಡು ಗ್ರಾಮ ಪರವಾಗಿ ನಿಂತ್ಕೊಂಡು ಗ್ರಾಮದವ್ರ ಮೇ ಸಂಬಳ ಕೊಡಲ್ಲ. ಮುಖಂಡ್ರಾಗ ಒಬ್ಬ ಯಜಮಾನ ಅಂತ ಒಂದು ಹಳ್ಳಿ ಎಲ್ಲ ಕೊಡ ಎರಡಕ್ಕೆ ಕೊಟ್ಟಿರ್ತಾರ. ಆ ಎರಡಕ್ಕೆ ನಾವು ಗೌರವ ಕೊಡ್ಬೇಕು. ಅವ್ರಿಗ್ ನಾವು ಗೌರವ ಕೊಟ್ಕೊಂಡು ಒಂದು ಉದ್ದ ತಗೊಂಡು ಒಬ್ರು ಒಬ್ಬ ಸರಿ ಇಲ್ಲ ಅಂತಾನ ಒಬ್ಬ ಸರಿ ಅಂತಾನ ಅವನ್ನೇನ ತಕ್ಕಳಿಬೇಕು. ಎಲ್ಲ ಒಂದೇ ಸಂಖ್ಯೆಲ್ಲ ಸರ್ ಎಲ್ರಿಗೂ ಸಮಾಧಾನ ಹಿಡ್ಕೊಂಡು ಊರನ್ನು ಒಂದು ಒಗ್ಗಟ್ಟಾಗಿ ಟೈಮ್ ಮಕ್ಕಳಾಗಿ ನಾವೆಲ್ಲ ಒಂದು ಅಣಕೆ ನಡ್ಕೊಂಡು ಹೋಗಪ್ಪ ಬೇಡಿ ಅಂತ. ಇನ್ನೊಬ್ರು ಮೊರ್ರ ಅಂತ ಒಬ್ಬ ಬಂದಿರ್ತಾನ ಅವನು ತಣ್ಣ ಮಾಡ್ಬೇಕು. ಹಿಂಗ್ ಮಾಡ್ಕೊಂಡು ಊರ ಹೊರಿ ಒಟ್ಟಾಗ ತಕೊಂಡು ಹಬ್ಬ ಮಾಡ್ಕೊಂಡು ಅವ್ರು ಲೆಕ್ಕ ಮಾಡ್ಕೊಂಡು ಕೃಷಿನಲ್ಲಿ ಈಗಿರೋ ವ್ಯವಸ್ಥೆ ಬಗ್ಗೆ ನಿಮ್ಗೆ ಹೆಂಗ ಅನ್ಸುತ್ತೆ? ಈಗ ಕೃಷಿ ಬಗ್ಗೆ ಸರ್ ನಾವು ಆಸೆ ಕೃಷಿಯಲ್ಲಿ ಬೆಳಬೇಕು ಸಂಪಾದನೆ ಮಾಡ್ಲೇಬೇಕು ಅಂತ ಆಸೆ ನಮ್ಗೆ. ಭೂಮಿಲಿ ನಾವು ಇರೋಗಂಟು ಬೆಳಬೇಕು, ಬಂದಷ್ಟು ಬರಲಿ, ಭೂಮಿ ಎಷ್ಟು ಕೊಡೋಷ್ಟು ಕೊಡಲಿ, ನಮ್ಮ ಜೀವನ ಇರೋ ಮಕ್ಕಳು ದಾರಿ ತೋರಿಸ್ಬೇಕು, ಬೆಳವಣಿಗೆ ಏನು ಕೊಡ್ತಾ ಅದ್ರ ನಾವು ಜೀವನ ಮಾಡ್ಬೇಕು ಅಂತ ಮಾಡ್ಕೊ ಬರ್ತೀವಿ ಸರ್. ಇಷ್ಟು ಈ ಭೂಮಿಯಲ್ಲಿ ಇನ್ನೇನು ಎಡಕ್ಕೆ ಬರಕ್ಕೆ ನಾವು ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಏನು ಇದು ಮಾಡಕ್ ಹೋಗಿಲ್ಲ ಸರ್. ಏನು ಭೂಮಿ ತಾಗ ಕೊಡ್ತಾರೆ ಅದನ್ನ ನಾವು ನೆಮ್ತೀವಿ, ಅದ್ರಲ್ಲಿ ಅನ್ನ ತಿನ್ಕೊಂಡು ಕಾಲ ಕಳಿತೀವಿ. ಸಾಲ ಇಲ್ಲ, ಏನು ಮಾಡಿಲ್ಲ, ಸಾಲ ಇಲ್ಲ ಸರ್. ಸ್ವಲ್ಪ ಸಾಲ ಇತ್ತು, ಅದೇ ನಿಮಗೆ ಮದುಗಿದ್ವ ಕಾರ್ಯಕರ್ತನ ಮಾಡ್ತೀವಿ ಅಂತ ತಕೊಳ್ಬೇಕು ಸರ್. ಸಾಲ ಅಂದ್ರೆ ಆಸ್ತಿ ಆದಷ್ಟು ಒಂದೇ ಇದಿಲ್ಲ, ಸಂಪನ್ನ ಇಲ್ಲ ಸರ್. ಸಂಪನ್ನ ಕಮ್ಮಿ ಅಂದ್ರೆ ಏನ್ ಮಾಡ್ತೀವಿ, ನಿಮ್ಮ ಹತ್ರ ಒಂದು 5,000 50,000 100,000 ಈಸ್ಕೊಳ್ಳಿಬೇಕು, ಅವ್ರು ಕೊಡ್ಲಿಬೇಕು. ಹೆಂಗೋ ನೆಮ್ಮದಿಯಾಗಿ ಕೃಷಿ ಮಾಡ್ಕೊಂಡು ಮಾಡ್ಕೊಳ್ತೀವಿ. ಈಗ ಯಾವ ಬೆಳೆದಲ್ಲಿ ಜಾಸ್ತಿ ಕಾಸ್ಟ್ ನೋಡಿದ್ರಿ ನೀವು? ಈ ಬೆಳೆಯಲ್ಲಿ ಸರ್ ಒಂದ್ ಸರಿ ಸ್ವಲ್ಪ ಹೊಗ ಸ್ವಲ್ಪ ಬೆಳೆದಿದ್ದು, ಸ್ವಲ್ಪ ದುಡ್ಡು ಸಿಕ್ಕಿತ್ತು. ಈ ಸರಿ ಸ್ವಲ್ಪ ಹತ್ತಿ ಬೆಳೆದು 10 ಲಕ್ಷ ದುಡ್ಡು ಸಿಕ್ಕಿತ್ತು. ಈ ಸಲ ಹತ್ತಿ ಜಾಸ್ತಿ ಮಾಡ್ತಾರೆ, ಇಲ್ಲೇ ಬಂದು ತಗೊಂಡೋಯ್ತಾರ. ಹತ್ತಿ ಮಾರಾಟ ಮಾಡಿದ್ರು ಇಲ್ಲೇ ಬಂದ ತಗೋತಾರ. ಕೇಳ್ತಾಗ ಮಾರಾಟ ಅಲ್ಲಿ ಆರಂಭಿಸಿ ಹಾಕ್ತಾರ, ಆರಂಭಿಸಿಬಿಟ್ಟು ಲೋಡ್ ಕಡ್ಲಾರು ನಮ್ ಇಲ್ಲೇ ಬಂದು ತಗೋತಾರ. ಊರೊಳಗೆ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರ. ಈ 500 ಆಗತ್ತವ್ 5,000 5,000 8,000 ಅಂದ್ರೆ ಈಗ ಸರಿ ಎಲ್ಲ ಹತ್ತಿರಲ್ಲಿ ಸ್ವಲ್ಪ ಮಾಡಿದ್ವು. ಈ ಸರಿ ಸ್ವಲ್ಪ ಶುಂಠಿ ಹಾಕೊಂಡು ಮಾಡಿವಿ ಹೊಸದಾಗಿ, ಒಂದು 1/2 ಎಕರೆ ಮಾಡ್ಕೊಳ್ಳೋಣ ಅಂತ ನೋಡ. ಭೂಮಿ ತಾಯಿ ಏನು ಕೊಟ್ರ ಅದನ್ನು ಮೇಲೆ ಹೋಯ್ತದೆ. ಕುಳೆಗೌಡ್ರೆ, ಈಗ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ, ನಾವು 65 ವರ್ಷದಲ್ಲಿ ಕುಳೆಗೌಡ್ರು ಇಷ್ಟೆಲ್ಲ ಮಾಡಿದಾರಲ್ಲ, ಇವ್ರ ಜೊತೆ ನಾವೇ ಮಾತಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಿರುತ್ತೆ. ಹೇಳಿ ಸರ್. ಕುಳೆಗೌಡ್ರ ದೂರವಾಣಿ ಸಂಖ್ಯೆ 8109565 4509 8109565 4509 8105956 4509 ಕುಳೆಗೌಡ್ರನ್ನ ಮಾತಾಡಿಸ್ಬೇಕಾದ್ರೆ ಈ ದೂರವಾಣಿ ಮೂಲಕ ಅವರನ್ನ ಸಂಪರ್ಕಿಸ್ಬೋದು. ಕುಳೆಗೌಡ್ರೆ, ನಿಮ್ಮ ಅನುಭವ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಏನು ನೀವು ಅಂದ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಅದೇ ರೀತಿ ನಿಮ್ಮ ಜೀವನ ಆಗಲಿ, ಕೃಷಿಯಲ್ಲಿ ಇನ್ನಷ್ಟು ಯಶಸ್ಸಿಗಲಿ, ನೀವೇನು ಮಾಡ್ತಿದ್ದೀರಿ ಅದು ಬೇರೆಯವ್ರಿಗೆ ಒಂದು ಮಾರ್ಗದರ್ಶನ, ಒಂದು ಮಾದರಿಯಾಗಿ ಉಳಿಲಿ ಅಂತ ನಾವು ಬಯಸ್ತೀವಿ. ನಿಮ್ಮ ಮಾತುಕತೆ ಚೆನ್ನಾಗಿ ಆಡಿದ್ದೀರಿ, ಅನುಭವ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ. ವಾಣಿಜ್ಯ ಬೆಳೆಗಳ ಅಭಿವೃದ್ಧಿ ಹಾಗೂ ಆರ್ಥಿಕತೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕುಳ್ಳೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತುಮ್ನೆ ಹಮಾರಾ ಅನಾಜ್ ಉಗಾಯಾ, ತುಮ್ನೆ ಹಮಾರಾ ಖಾನಾ ಬನಾಯಾ, ತುಮ್ಹೀನೆ ಟ್ರಾಫಿಕ್ ಜಾಮ್ ಸೇ ಬಚಾಯಾ, ತುಮ್ಹೀನೆ ಸಹಿ ಮುಕಾಮ್ ಪೇ ಪಹುಂಚಾಯಾ, ತಾಜಿ ಸಬ್ಜಿ ಘರ್ ತಕ್ ಲಾಯಾ, ಚಿಟ್ಠಿ ಪಾರ್ಸಲ್ ಘರ್ ಪಹುಂಚಾಯಾ, ತುಮ್ಹೀನೆ ಸಾಮಾನ್ ಬನಾಯಾ, ತುಮ್ಹೀನೆ ಬೋಝ ಭೀ ಉಠಾಯಾ, ಸಡಕೆ ಬನಾಯಿ ಘರ್ ಬನಾಯಾ. ಧನ್ಯವಾದ ತೋ ಬನ್ತಾ ಹೈ ದೋಸ್ತ, ಪರ್ ತಪ್ತಿ ಚುಪ್ತಿ ಜಲ್ತಿ ಗರ್ಮಿ ಮೇ ತುಮ್ಹಾರಾ ಕಾಮ್ ತುಮ್ಹೇ ಬಿಮಾರ್ ಕರ್ ಸಕ್ತಾ ಹೈ. ಪಾನಿ ಆರಾಮ್ ಛಾವ್ ತುಮ್ಹಾರಿ ಜಾನ್ ಬಚಾ ಸಕ್ತೇ ಹೈ. ಯಾದ ರಖೇ, ಆರಾಮ್ ಸೇ ಹೋತಾ ಕಾಮ್ ಆಸಾನ್, ಬಸ್ ಥೋಡಾ ಧ್ಯಾನ್ ತೋ ಬಚೇಗಿ ಜಾನ್. ಸತರ್ಕ ರಹೇ, ಸುರಕ್ಷಿತ ರಹೇ, ಆಪ್ಕಿ ಜಾನ್ ಅಮೂಲ್ಯ ಹೈ. ಆಪ್ಕೆ ಹಿತ್ ಮೇ ತತ್ಪರ್ NDMA. ಈಗ ಜನಪದ ಗೀತೆ.